ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಬನವಾಸೆ ಗ್ರಾಮದ ಪ್ರಗತಿಪರ ಕೃಷಿಕ ಬಿಡಿ ರಮೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಬನವಾಸ ಗ್ರಾಮದ ಪಿಡಿ ರಮೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ರಮೇಶ್ ಅವರಿಗೆ ಕೃಷಿಯ ಬಗ್ಗೆ ಅಪಾರವಾದಂತಹ ಪ್ರೀತಿ, ಅನೇಕ ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅನೇಕ ಉಪ ಕಸುಬುಗಳು ಇದ್ರೂ ಕೂಡ ಕೃಷಿಯನ್ನ ಅವರು ಮರೆತಿಲ್ಲ, ಮತ್ತೆ ಕೃಷಿಯಿಂದ ದೂರ ಆಗಿಲ್ಲ. ಯಾರಾದರೂ ಇಷ್ಟಪಡಲಿ ಇಷ್ಟಪಡದೇ ಇರಲಿ, ಕೃಷಿ ಅಂದ್ರೆ ಬಾರಿ ನನಗೆ ಇಷ್ಟ, ಹಾಗಾಗಿ ಕೃಷಿಯನ್ನ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತುಗಳನ್ನ ಅವರು ಹೇಳ್ತಾರೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಇರುವಂತಹ ಕೆಲವೊಂದಷ್ಟು ತಂತ್ರಜ್ಞಾನ ಈ ತರದನ್ನೆಲ್ಲ ಅಳವಡಿಕೆಯನ್ನ ಮಾಡಿಕೊಂಡು ಕೃಷಿಯನ್ನ ಸುಲಭವನ್ನಾಗಿ ಮಾಡಿಕೊಂಡು ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಮೇಶ್ ಅವರಿಗೆ. ನಮಸ್ಕಾರ ಸರ್. ರಮೇಶ್ ಅವರು ಎಷ್ಟು ವಯಸ್ಸು ತಮ್ಗೆ? ಸರ್ ನನಗೆ 65 ವರ್ಷ ರನ್ನಿಂಗ್ ಇದೆ ಸರ್. 65 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? SLC ವರೆಗೆ ಓದೆ, ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸರ್. ಮುಂದಕ್ಕೆ ಓದ್ಬೇಕು ಅಂತ ಆಸೆ ಇತ್ತ? ಆಸೆ ಇತ್ತು. ಮನೆ ಕಡೆ ಸ್ವಲ್ಪ ಬಡತನಾಗ, ಮನೆ ಪರಿಸ್ಥಿತಿ ನೋಡಿ ನಾನು ಓದಿ ಸೆಟ್ರೇಟ್ ಆಗೋಷ್ಟೊತ್ತಿಗೆ ನಮ್ಮ ತಂಗಿಯರು ಇಬ್ರಿದ್ರು, ಅವ್ರನ್ನೆಲ್ಲ ನಿರ್ವಹಣೆ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಬಿಟ್ಬಿಟ್ಟೆ. ಈಗ SLC ಓದಿದ ನಂತರ ಏನು ಕೆಲಸ ಮಾಡಿದ್ರಿ, ತೃಪ್ತಿ ಮಾಡಿದ್ರಿ? ನನಗೆ ಮನೆಗೆ ಬಂದ ತಕ್ಷಣ ನಮ್ಮ ತಂದೆ ಉಪಕಸಬು ವ್ಯವಸಾಯನೇ, ಅವ್ರ ಜೊತೆ ಕೈ ಜೋಡಿಸಿ ಮತ್ತೆ ತರಕಾರಿ ಬೆಳೆ ಶುರು ಮಾಡಿದೆ. ಸ್ಟಾರ್ಟಿಂಗು ತರಕಾರಿ ಬೆಳೆ ಅಂತಂದ್ರೆ ಈಗ ಬೆಂಡೆ 48 ದಿವಸಕ್ಕೆ ಬಂದ್ಬಿಡೋದು. 48 ದಿವಸಕ್ಕೆ ಬಂದ್ರೆ ಮತ್ತೆ ನನಗೆ 3 ಮಂತ್ಸ್ ಡೈಲಿ, ಇವತ್ತು ಒಂದ್ ದಿವಸಕ್ಕೆ ಹೋದ್ರೆ ಅರ್ಧ, ನಾಳೆ ಒಂದ್ ದಿವಸಕ್ಕೆ ಹೋಗ್ಬೇಕು. ಪ್ರತಿ ದಿವಸ ದುಡ್ಡು. ನಾನು ಆಗ ಚೀಲ ತಗೊಂಡು ಹೋದ್ರೆ ಕಮ್ಮಿಲಿ ತಗತಾರೆ ಮಾರ್ಕೆಟ್ಲಿ ಅಂತ ಹೇಳಿ ನಮ್ಮ HRP ಕ್ವಾರ್ಟರ್ಸ್ ಹೊಸದಾಗಿ ಮಾಡಿದ್ರು. ಅಣೆಕಟ್ಟೆ ಕಟ್ಟಿ ತುಂಬಾ ಸುಂದರವಾಗಿತ್ತು, ಮತ್ತಲ್ಲಿ ಹೆಚ್ಚಿನ ಜನ ವಾಸ ಇದ್ರು. ಅಲ್ಲಿಗೆ ತಕ್ಕಡಿ ಬಿಟ್ಟು ಮತ್ತೆ ಮಂಕ್ಲಿ ತುಂಬಿಕೊಂಡು ತಗೊಂಡು ಹೋಗ್ಬಿಟ್ರೆ ನಾನು ಸಂತೆಯಲ್ಲಿ ನಿಮಗೆ 5 ರೂಪಾಯಲ್ಲಿ ಮಾರೋದು, ಇಲ್ಲಿ 10 ರೂಪಾಯಲ್ಲಿ ಹೋಗೋದು. ಅಲ್ಲಿ ಅರ್ಧ ಬೆಲೆ ಮಾರಿ ಬಂದ್ರೆ ಇಲ್ಲಿ ಡಬಲ್ ಬೆಲೆ ಆಗ್ಬಿಡೋದು. ಆ ತರ ನಾನು ಮಾಡ್ಕೊಂಡು ಪ್ರತಿ ದಿವಸ ಹೋಗಿವೆ. ಬೆಳಿಗ್ಗೆ 7 ಗಂಟೆ 7:30 ಹೋದ್ರೆ ಅಲ್ಲಿ ತಿಂಡಿ ಮಾಡೋಕೆ ರೆಡಿ ಇರೋರು, ಅವಾಗ ಎಲ್ಲರೂ ಅಲ್ಲೇ ತಗೊಂಬಿಡೋರು, ಆಯ್ಕೆ ಮಾಡ್ಕೊಂಡು ತಗೊಳ್ಳೋರು. ನನಗೆ ಅದರಿಂದ ಕೈ ತುಂಬ ದುಡ್ಡಾಗೋದು. ಅದಾದ್ರೆ ನೆಕ್ಸ್ಟ್ ವರ್ಷಕ್ಕೆ ಏನ್ ಮಾಡಿದೆ, ಬೆಂಡೆ ಜೊತೆಗೆ ಈ ಬೋಂಡ ಮೆಣಸಿನ್ಕಾಯಿ ಇತ್ತಲ್ಲ ದಪ್ಪದು, ಅದನ್ನು ಶುರು ಮಾಡಿದೆ. ಅದರಲ್ಲಿ ನಮಗೆ ತುಂಬಾ ಚೆನ್ನಾಗಿ ಒಲಿತು. ಪ್ರತಿ ಮಂಗಳವಾರ ಒಂದ್ ಗಾಡಿ, ಶುಕ್ರವಾರ ಒಂದ್ ಗಾಡಿ, ಭಾನುವಾರ ಒಂದ್ ಗಾಡಿ, ಎತ್ತಿನ ಗಾಡಿಲಿ ಅಷ್ಟು ಬೆಳೆಯುವ. ನಮ್ಮ ತಂದೆ ತಾಯಿ ಕೈ ಜೋಡಿಸಿದ್ರು, ತುಂಬಾ ಚೆನ್ನಾಗಿ ಬಂತು. ಮತ್ತೆ ಎಮ್ಮೆ ದನಕರುಗಳೆಲ್ಲ ಸಾಕೊಂಡಿದ್ದೆ. ಮತ್ತೆ ನನಗೆ ಒಂದು 4 ವರ್ಷ ಕಳೆದ್ಮೇಲೆ ಊರಲ್ಲಿ ಏನಾದರೂ ಮಾಡಿ ಒಂದು ಊರಿಗೆ ಡೈರಿ ತರಬೇಕು, ಹಾಲು ಉತ್ಪಾದಕ ಸಾಗರ ಸಂಘ ತರಬೇಕು. ಅವಾಗೆಲ್ಲ ಹಸು ಎಮ್ಮೆ ಸಾಕಿದ್ರೆಲ್ಲ ಹಾಲನ್ನು ರೋಡ್ ಸೈಡ್ ಇತ್ತು ಡಬ್ಬಕ್ಕೆ ಮಾರೋರು. ಅದನ್ನು ನೋಡಿ ಸುಮಾರು ಒಂದು 25-30 ಜನ ಗುಂಪು ಕಟ್ಕೊಂಡು ಅವ್ರು ಬರೋರಿಗೆ ಕಾಯ್ದಾ ಕೂತರೋರು. ನಾನು ಆಗ ಹಾಲು ಉತ್ಪಾದಕರ ಸಹಕಾರ ಸಂಘ ಯಾಕೆ ಮಾಡಬಾರನು ಅಂತ ಹೇಳಿ, ನಮ್ದು ಗೊರೂರು ಬಯಲಾಗಿ ಸೇರಿತ್ತು, ಗೊರೂರಿನಲ್ಲಿ ಸರಿ ನಡೆಸ್ತೇವೆ, ಉಡುವರೆಗೆ ಹೋಗ್ಬಿಟ್ಟಿತ್ತು. ಅವಾಗ ನಾನು ಅಲ್ಲಿ ಹೋರಾಟ ಮಾಡಿ ಅಲ್ಲಿಂದ ಭಯದಲ್ಲಿ ಬಿಡಿಸ್ಕೊಂಡು 1984 ನಮ್ಮ ಗ್ರಾಮಸ್ಥರ ಜೊತೆ ಗುಡಿಸ್ಕೊಂಡು ಹೋಗಿ ಶೇರ್ ಕಲೆಕ್ಟ್ ಮಾಡಿ ಶೇರ್ ಕಟ್ಟಿ, ಕೆಲವರು ಕಟ್ತಾ ಇದ್ರು, ನಾನೇ ನನ್ನ ಸ್ವತಃ ಕೈಯಿಂದ ಅವ್ರ ಹೆಸರಲ್ಲಿ ಹಾಕೊಂಡು ಕಂಡೀಷನ್ಸ್ಗಳಿದ್ದು, ಇಷ್ಟೇ ಶೇರ್ ಆಗಬೇಕು, ಇಷ್ಟೇ ಇಲ್ಲಿ ಸಾಲ ಬರಬೇಕು ಅನ್ನೋ ಒಂದು ಕಂಡೀಷನ್ಸ್ ಇತ್ತು. ಆ ಕಂಡೀಷನ್ಸ್ಗೆಲ್ಲ ನಾವು ಅವ್ರಿಗೆ ಸಂಬಂಧಪಟ್ಟ ದಾಖಲೆಗಳು ಎಲ್ಲ ಕೊಟ್ಟು ನಾನು ಹಾಲಿನ ಡೈರಿ ಸ್ಥಾಪನೆ ಮಾಡಿದೆ 1984. ಅದಾದಮೇಲೆ ಗೊರೂರು ಬ್ಯಾಂಕ್ನ ಪರಿಚಯ ಆಯಿತು. ಗೊರೂರು ಬ್ಯಾಂಕ್ನಲ್ಲಿ ಹಸುಗಳ ಸಾಲ, ಎಮ್ಮೆ ಸಾಲ, ಮತ್ತೆ ಬೇಕಾದಾಗೆಲ್ಲ ನನಗೆ ಹೇಳಿದ್ರಿಗೆಲ್ಲ ಸಾಲ ಕೊಟ್ಟರು, ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡೆ. IRDP ಯೋಜನೆ ಅಂತ ಒಂದು ಯೋಜನೆಯಲ್ಲಿ ನನಗೆ ಪ್ರಪ್ರಥಮವಾಗಿ ಹಸುವಿನ ಸಾಲ, ಎತ್ತುಗಾಡಿ ಸಾಲ ಎಲ್ಲ ಕೊಟ್ಟರು. ಅದನ್ನು ಪ್ರತಿ ವಾರ ಕರೆಕ್ಟಾಗಿ ಕಟ್ಕೊಂಡು ಅವ್ರ ಕಂತು ಡ್ಯೂ ಆಗದಂಗೆ ಕಟ್ಕೊಂಡು ನಡೆಸ್ಕೋದ್ರಿಂದ 1986 October 29 ಹಾಸನದಲ್ಲಿ ಒಂದು ಸಾಲ ಮೇಳ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು. ಅವಾಗ ಸೆಂಟ್ರಲ್ ಮಿನಿಸ್ಟ್ರು ಜನಾರ್ದನ್ ಪೂಜಾರಿ ಆಗಿದ್ರು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು HN ನಂಜೇಗೌಡರಾಗಿದ್ರು, ಅವಾಗ ನೀರಾವರಿ ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಬ್ಯಾಂಕ್ನಿಂದ ಕರೆದು ನನಗೆ ಪ್ರೆಸೆಂಟೇಷನ್ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿ ಕಳಿಸಿದ್ರು. ನನಗಾಗಿಂದಲೂ ಇನ್ನೂ ಒಂದು ಉತ್ತೇಜನ ಜಾಸ್ತಿ ಆಯಿತು, ನಾನು ಒಳ್ಳೆ ಹೆಸರು ಮಾಡಬೇಕು, ಮತ್ತು ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು, ಅದ್ರ ಜೊತೆಗೆ ನಮ್ಮ ಸಂಸಾರನೂ ಸಾಕಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ವ್ಯವಹಾರ ಮಾಡಿದೆ. ಹಾಲಿನ ಡೈರಿ ಆದಮೇಲೆ ರಾಸ್ಪೀಡಸ್ಗಳು ನಾನು ಸಾಕಿದೆ, ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಬ್ಯಾಂಕರ್ಲು ವಿಶ್ವಾಸ ಇಟ್ಕೊಂಡು ಕೊಡಿಸಿದೆ, ಗ್ರಾಮ ಸಂಘನೂ ಇಂಪ್ರೂವ್ಮೆಂಟ್ ಆಯಿತು. ಅದ್ರ ಜೊತೆಗೆ ಅವಾಗ ಬರೀ ನಾಟಿ ಹಸುಗಳಿದ್ದ, ಕ್ರಾಸ್ ಬ್ರೀಡ್ಗಳು ಕಮ್ಮಿ ಇತ್ತು. ನಾನೇ ಮೈಸೂರಿಗೆ ಹೋಗಿ ಒಂದು ತಿಂಗಳು ಟ್ರೈನಿಂಗ್ ಮಾಡ್ಕೊಬಂದು ಆವಾಗ ಶಮೆನ್ಸ್ ಕೂಡ ಅಂತ ಒಂದು ವ್ಯವಸ್ಥೆ ನಾನೇ ಮಾಡಿದೆ. ಅದ್ರ ಜೊತೆಗೆ ಡೈರಿಯಿಂದ ಒಂದು ಸ್ಕೀಮ್ ಬಂತು, ಒಂದು 20,000 ಸಸಿ ಬೆಳೆಸಬೇಕು, ಅದಕ್ಕೆ 45 ಪೈಸ ಒಂದು ಗಿಡಕ್ಕೆ ಕೊಡ್ತೀವಿ, ಅರಣ್ಯ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿ ಮಾಡ್ತಾ ಇದ್ದೀವಿ, ನೀವು ಯಾರ್ಯಾರು ಮಾಡ್ತೀರಿ ಅಂತ ಕೇಳಿದ್ರು, ಯಾರೂ ಮುಂದೆ ಬರಲಿಲ್ಲ ಅಲ್ಲಿ. ಅವಾಗ ನಾನು ಮಾಡಿಸ್ತೀನಿ ಅಂತ ಹೇಳಿ ನಾನು ನಮ್ಮ ಹೊಳೆ ಹತ್ರ ಜಮೀನಿತ್ತಲ್ಲ ಅಲ್ಲಿ ಹೋಗಿ 20,000 ಸಸಿ ಬೆಳೆಸಿದೆ. ತುಂಬ ಚೆನ್ನಾಗಿ ಬಂತು, ಡೈರಿ ಅಧಿಕಾರಿಗಳೆಲ್ಲ ಬಂದು ನೋಡಿ ಖುಷಿಪಟ್ಟು ಆಗ ನನಗೆ 9,000 ರೂಪಾಯಿ ದುಡ್ಡು ಕೊಟ್ಟರು. ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲ ಬೆಳೆ ಗಿಡ ಮರ ಎಲ್ಲ ಬೆಳ್ಕೊಂಡು ಸ್ವಲ್ಪ ಕಾಡು ಅಭಿವೃದ್ಧಿ ಆಯಿತು ನಾಡು. ಅದಾದಮೇಲೆ ಹಾಲು ಹಾಕರಿಗೆಲ್ಲ ಮಿಶ್ರತಳಿ ಏಪಿಯರ್ ಹುಲ್ಲು ಅದನ್ನೆಲ್ಲ ಸ್ಟಾರ್ಟಿಂಗ್ ನನ್ನ ಡೈರಿ ಕಡೆಯಿಂದಲೇ ತರಿಸಿ ಹಂಚಿಸಿದೆ. ಆಮೇಲೆ ಮಿಶ್ರತಳಿ ಹಸುಗಳು ಬಂದು ಸಾಲಗೆಲ್ಲ ಕೊಡಿಸಿ ಇಂಪ್ರೂವ್ಮೆಂಟ್ ಆಯಿತು. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ಗಳನ್ನ ಮೈಸೂರಿಗೆ ಟ್ರೈನಿಂಗ್ ಕಳಿಸಿದೆ. ಅವ್ರು ನೋಡ್ಕೆ ಬರಲಿ ಫಾರಂಗೆಲ್ಲ ಕಳಿಸಿ ಅದೇ ಟ್ರೈನಿಂಗ್ ಮಾಡಿಸಿದೆ. ಆಮೇಲೆ ಅಧ್ಯಕ್ಷರನ್ನ ಗುಜರಾತಿಗೆ ಕಳಿಸಿದ್ದೆ ಅವ್ರು ನೋಡ್ಕೆ ಬರೋಕ್ಕೋಸ್ಕರ. ಮುಂದುವರೆದಿತ್ತಲ್ಲಿ ನೋಡ್ಕೆ ಬರೋಕ್ಕೆ ಕಳಿಸಿ ಅಷ್ಟೆಲ್ಲ ಮಾಡಿ ಆದಮೇಲೆ ನನಗೆ 90th ಇಸವಿಯಲ್ಲಿ ಮಕ್ಕಳು ಓದಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ನಾನು ಹೊರಗಡೆಗೆ ಹೋಗ್ಬೇಕಾಗಿ ಬಂತು ಅನಿವಾರ್ಯವಾಗಿ. ಅವಾಗ ಅದಕ್ಕೆ ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಸೇರಿಸಿ ಹೋದೆ. ತಾವು ಪ್ರಾರಂಭದಲ್ಲಿ ತರಕಾರಿ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ. ಈ ತರಕಾರಿ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಈ ತರಕಾರಿ ಸುತ್ತಮುತ್ತ ಬೆಳೀತಾ ಇದ್ರ ಹೆಂಗೆ ಸರ್? ನಮ್ ಕಡೆ ಬೆಳೀತಾ ಇದ್ರು, ಆದ್ರೆ ಅವಾಗ ತರಕಾರಿ ಮೇಲೆ ಯಾಕೆ ನನಗೆ ವ್ಯವಹಾರ ಬಂತು ಅಂದ್ರೆ 3 ತಿಂಗಳಲ್ಲಿ ದುಡ್ಡು ಸಿಗ ಅಂತ ಬೆಳೆ ಯಾವ್ದು ಇರ್ಲಿಲ್ಲ. ಈಗ ಬೆಂಡೆ ಗಿಡ 48 ಒಂದೂವರೆ ತಿಂಗಳಿಗೆ ಬಂದ್ಬಿಡೋದು. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ನಮ್ ಕಡೆ ಹೆಚ್ಚಿನ ಪ್ರಬುದ್ಧವನ ಜನ ಬೆಳೆಯರು. ಆದ್ರೆ ನಾನು ವ್ಯವಸಾಯಕ್ಕೆ ನಿಂತ್ಕೊಂಡ್ಮೇಲೆ ನಾನು ಬೆಳೆನ ನಮ್ಮ ಸುತ್ತಮುತ್ತ ಗ್ರಾಮದವರು ಹಳ್ಳಿಯರು ಅವರೆಲ್ಲ ಬಂದು ನಾನು ಬೆಳೆ ನೋಡ್ಕೋವರು. ಅಷ್ಟು ಸುಂದರವಾಗಿ ಬೆಳಿವೆ, ಅಷ್ಟು ಚೆನ್ನಾಗಿ ನನಗೆ ವ್ಯವಸಾಯ ಕೈ ಹಿಡಿತು. ಅದ್ರ ಜೊತೆ ತಂದೆ ತಾಯಿ ಸಹಕಾರನೂ ಇತ್ತು. ಈಗ ನಂಗೆ ಹೊಳೆಯಿಂದ ಪಂಪು ಮೋಟರ್ ಯಾವ ಇರಲಿಲ್ಲ. ಜಮೀನಿನೊಳಗೆ ಹಳ್ಳಗದ್ದಲ್ಲಿ ಬಾವಿ ತೆಗೆದು ಆ ಮ್ಯಾಗಲಿಂದ ಹೊತ್ತು ಹೋದ್ ಬೆಳೆಯುವ ಅಷ್ಟು ಚೆನ್ನಾಗಿತ್ತು. ನಮಗೆ ತುಂಬಾ ಕೈ ಹಿಡಿತದು. ಆಮೇಲೆ ನಮಗೆ ಎತ್ತು ಎಮ್ಮೆ ಗಾಡಿ ಪ್ರತಿಯೊಂದು ಅಭಿವೃದ್ಧಿ ಹೊಂದ್ಕೊಂಡು ಒಂದ್ಸರಿ 1984 ಒಂದು ಎಕರೆ ಜಮೀನು ತಗೊಂಡು, ನಮ್ಗೆ ಗೌರವ ಸಂಪತ್ತು ಹೆಂಗಾರು ಇದ್ರು, ಅವ್ರು 40 ಎಕರೆ ಜಮೀನು ಇತ್ತು, ಅದರೊಳಗೆ ನಾವು 1 ಎಕರೆ ತಗೊಂಡು. ತುಂಬಾ ಕಷ್ಟದ ಕಾಲ ಆಗ 13,000 ಬೀಳ್ತು. ಜನವರಿಲಿ ನಮಗೆ ಜಮೀನು ಅಗ್ರಿಮೆಂಟ್ ಆಗಿ ರಿಜಿಸ್ಟರ್ ಆಯ್ತು. ಫೆಬ್ರವರಿ ಮೆಣಸಿನ ಗಿಡ ಹಾಕ್ತೇನೆ ನಾನು ಉಳುಮೆ ಮಾಡಿ ಸರ್. 15,000 ರೂಪಾಯಿ ಒಂದೇ ವರ್ಷಕ್ಕೆ ಸಿಕ್ಬಿಡ್ದು, ಒಂದ್ 3 ತಿಂಗಳಲ್ಲಿ ನೋಡಿ. ಜಮೀನ್ ಕೊಂಡಿದ್ದು 13,000 2,000 ಲಾಭ ಸಿಕ್ಬಿಡ್ತೇನೆ ನನಗೆ ಒಂದೇ ಸರಿಗೆ. 15,000 ಒಂದೇ ಸರಿ ಬಂದ್ಬಿಡ್ತು. ತುಂಬಾ ಚೆನ್ನಾಗಿ ಬೆಳೆ ಬೆಳೆದೆ ಆಸಕ್ತಿಯಿಂದ. ಹಂಗಾಗಿ ನಾವು ಬೆಳೀತಾ ಬೆಳೀತಾ ಬೆಳೀತಾ ನಮಗೆ ವ್ಯವಸಾಯದಲ್ಲಿ ತುಂಬಾ ಆಸಕ್ತಿ ಇತ್ತು. ಊರಲ್ಲೇ ಇದ್ದ ಫ್ಯಾಮಿಲಿಯಾಗ ಮತ್ತೆ ಎಲ್ಲ ಗೊಬ್ಬರಗಳೆಲ್ಲ ನಾವೇ ಕೂಡಿಸ್ಕೊಳ್ಳೋ, ಹಾಲಾಕೋದು, ಅಭಿವೃದ್ಧಿ ಆಯ್ತು ಚೆನ್ನಾಗಿ. ತಂದೆಯವ್ರ ಕಾಲಕ್ಕೆ ಏನೇನು ಬೆಳ್ಕೊತಾ ಇದ್ರು ಸರ್? ತಂದೆಯವ್ರ ಕಾಲದಲ್ಲಿ ಈಗ ನಂಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿರಲಿಲ್ಲ. ರಾಗಿ ಹಾಕಿದ್ರೆ ರಾಗಿ ಕುಯ್ಯಕ್ಕೆ ಹೋದ್ರೆ ರಾಗಿ ಬೇರೆ ಕಿತ್ಕೊಬಂದ್ಬಿಡೋದು, ಕುಡ್ಲ ಕುಯ್ಯಕ್ ಆಗ್ತಾ ಇರಲ್ಲ. ಯಾಕೆಂದ್ರೆ ಭೂಮಿಲಿ ಬೇರೆ ಶಕ್ತಿ ಇರಲಿಲ್ಲ ಅವ್ರಿಗೆ. ಈಗಿನ ಅಂತ ಹೊಸ ತಳಿನೂ ಸಿಕ್ಕಿರ್ಲಿಲ್ಲ, ಆಗಿನ ತಳಿ ಮತ್ತೆ ಭೂಮಿಲಿ ಫಲವತ್ತತೆನೂ ಇರಲಿಲ್ಲ, ದನಕರ ಸಾಕ್ತಿರಲ್ವಲ್ಲ, ಗೊಬ್ಬರ ಇಲ್ಲ ಮತ್ತೆ ವ್ಯವಸಾಯ ಮಾಡ್ಸೋಕೆ ಅಷ್ಟು ಇದಿಲ್ಲ. 1 ಎಕರೆಗೆ ಅವಾಗ ಭತ್ತ ಹಾಕಿದ್ರೆ 10 ಚೀಲ ಭತ್ತ ಬೆಳ್ಕೊಳ್ಳೋರು. ಯಾಕೆಂದ್ರೆ ಈಗಿನ ಒಂದು ಒಳ್ಳೆ ಹೈಬ್ರಿಡ್ ತಳಿ ಇದೆ, ಅವಾಗ ನಾಟಿ 1-10 ಚೀಲ ಬೆಳ್ಕೊಳ್ಳೋದು ಕಷ್ಟ ಆಗೋದು. ಇವಾಗ 40 ಚೀಲ ಬೆಳಿಬಹುದು, 50 ಚೀಲ ಬೆಳಿಬಹುದು, ಅವೆಲ್ಲ ಆಗಿರ್ಲಿಲ್ಲ. ಹಂಗಾಗಿ ತುಂಬಾ ಕಷ್ಟದ ಕಾಲ ಆಗ. ಈಗ ನಾವು ಜನವರಿಲಿ ಕಟಾವ್ ಮಾಡಿದ್ರೆ ಭತ್ತವ ಮಾರ್ಚ್ ಏಪ್ರಿಲ್ನೊತ್ತಿಗೆ ಆಹಾರನೇ ಇರ್ತಿರಲಿಲ್ಲ. ಈಗ ನಂಗೆ ಸರ್ಕಾರ ರೇಷನ್ ಕೊಡ್ತಾ ಇರಲಿಲ್ಲ, ಮತ್ತೆ ಅವತ್ತಿನ ಒಂದು ಇದೆ ಬೇರೆ ಫುಡ್ಡು ತುಂಬಾ ಚೆನ್ನಾಗಿರೋದು. ಹಸು ಜಾಸ್ತಿ ಜನಗಳಿಗೆ, ಊಟ ಚೆನ್ನಾಗಿ ತಿನ್ನೋರು. ಇವತ್ತಿನ ಕಾಫಿ ಟೀ ಅಂತದೆಲ್ಲ ಕಮ್ಮಿ. ಆಗ ಈಗ ಫಂಕ್ಷನ್ಗಳು ಸ್ವೀಟ್ ಗೀಟ್ ಎಲ್ಲ ಹಾಕಿದ್ರೆ ಸ್ವೀಟ್ ತಿಂದಾಗ ಒಟ್ಟಿಗೆ ಊಟ ಬೇಡ ಅನಿಸ್ತದೆ. ಅವಾಗ ಬರೀ ಅನ್ನ ಸಾಂಬಾರೇ, ಅಷ್ಟು ರುಚಿಯಾಗಿರೋದು, ಅಷ್ಟು ಚೆನ್ನಾಗಿರೋದು. ಅಂದ್ರೆ ಬಡತನ ಜಾಸ್ತಿ, ಬಡತನ. ಶ್ರೀಮಂತರು ಒಂದು 10% ಇದ್ರು, 90% ಎಲ್ಲ ಸ್ವಲ್ಪ ಬಡತನ ಇರೋ ಜನ ಜಾಸ್ತಿ ಇದ್ರು ಸರ್. ಆಗ್ಲೇ ಹೇಳಿದ್ರಿ ನಾನು ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು. ಒಬ್ಬನೇ ಮಗ ಆಗಿರೋದ್ರಿಂದ ಓದಬೇಕು ಓದಿಸ್ಬೇಕು ಅನ್ನೋಂತ ಒತ್ತಡ ಇರಲಿಲ್ಲ ಮನೆಯವರಿಂದ? ಇಲ್ಲ, ತಂದೆ ತಾಯಿಗೆ ನಾನು ಓದಿಸ್ಬೇಕು ಅನ್ನೋ ಆಸೆ ಇತ್ತು. ನಾನು ಒಬ್ಬನೇ ಮಗ, ಇಬ್ರು ಹೆಣ್ಮಕ್ಳು, ನನ್ನ ತಂಗಿರಿದ್ರು, ಇಬ್ರು ಆಸೆ ಇತ್ತು. ಅದ್ರ ನನಗೆ ಮನಸ್ಸಲ್ಲಿ ಏನು ಅಂದ್ರೆ, ನಮ್ಮ ತಂದೆ ಸಾಲ ಮಾಡಿ ಒಂದು ಮನೆ ಮಾಡಿದ್ರು, ಊರಲ್ಲಿ ವಾಸಕ್ಕೆ ಒಂದು ಮನೆ ಮಾಡ್ಕೊಂಡ್ರು. ಆವಾಗ ಇದ್ದ ಜಮೀನು ಬೋಗಿ ಕಾಯ್ಕೊಟ್ರು, ಯಾಕಂದ್ರೆ ಮನೆಯೇ ಪೂರ್ಣ ಮುಗಿಸೋಕೆ ಬೋಗಿ ಕಾಯ್ಕೊಟ್ರು. ಅವತ್ತು ತುಂಬಾ ಕಷ್ಟದ ಕಾಲ. ನಾನು ಈ ಸ್ಥಿತಿ ಒಳಗೆ ಏನು ಓದಿ ಮುಂದುವರಿಯೋದು, ನಾನು ಮುಂದುವರಿ ಕೆಲಸಕ್ಕೆ ಸೇರೋರು, ಮನೆ ಜೀವನ ಸಮಸ್ಯೆ ಯಾವ ತರ ನಿಭಾಯಿಸುತ್ತಿದೆ ಅಂತ ಯೋಚನೆ ಬಂತು. ನಾನು ಊಟ ಮಾಡಿ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ನಮ್ಮ ತಂದೆ ತಾಯಿ ಬಗ್ಗೆ ಚಿಂತೆ ಮಾಡೋಂಗಾಗದು, ಊಟ ಮಾಡೋರು ಹಸ್ಕೊಂಡವರು ಅಂತ ಚಿಂತೆ ಮಾಡೋಂಗಾಗದು. ಆ ದೃಷ್ಟಿಯಲ್ಲಿ ಏನಾಯ್ತು ಸರ್, ನಮ್ಮಲ್ಲಿ ಒಂದೇ ಒಂದು ಎಮ್ಮೆ ಇತ್ತು, ಅದು 3 ಲೀಟರ್ ಹಾಲು ಕೊಡೋದು. ಅದೊಂದನ್ನ ಭಾರಿ ಚೆನ್ನಾಗಿ ನಿಗಮ ಮಾಡಿವ ನಾವು. ಅದು ಸತ್ತು ಎಷ್ಟು ವರ್ಷ ಆಯ್ತು ಇವತ್ತು ನಾನು ನೆನ್ಕೊತಾ ಇದ್ದೀನಿ. ಆ 3 ಲೀಟರ್ ಹಾಲಲ್ಲಿ ನಮ್ಮಲ್ಲಿ ಏನ್ ಮಾಡೋರು, 1/2 ಲೀಟರ್ ಮನೆಗೆ ಇಟ್ಕೊಂಡು 1/2 ಲೀಟರ್ ನೀರು ಹಾಕಿ 3 ಲೀಟರ್ ಮಾಡಿಕೊಡೋರು. ನಾನು 5ನೇ ತರಗತಿ ಸ್ಕೂಲ್ಗೆ ಹೋಗುವಾಗ ಒಂದು ಕ್ಯಾನ್ ಇಟ್ಕೊ ಹೋಗಿವೆ, ಹೆಗಲಿಗೆ ಒಂದು ಬ್ಯಾಗು, ಅತ್ಲಿಂದ ಬರ್ಬೇಕಾದ್ರೆ ಅದಕ್ಕೆ ತೋಡು ಮನೆಗೇನೋ ಸಾಮಾನು ತಗೊಂಡ್ಬರಿವೆ. 1 ಲೀಟ್ರಿಗೆ 1 ರೂಪಾಯಿ, ಅನುರಾಧ ಹೋಟ್ಲ್ ಅಂತ ಇತ್ತು ಡ್ಯಾಮ್ ಕಟ್ಟುವಾಗ, 3 ರೂಪಾಯಿ ಕೊಡೋರು. ನಮ್ಮ ತಂದೆ ತಾಯಿ ಏನು ಹೇಳಿದ್ರು, ನೀನು ನೋಡಪ್ಪ 50 ಪೈಸದ್ದು ಏನೋ ತಿನ್ಕೊಂಬಿಡು. ಆಗ ಒಂದು ಇಡ್ಲಿಗೆ 10 ಪೈಸ, ಒಂದು ಕಾಫಿ 10 ರಿಂದ 15 ಪೈಸೆ ಇತ್ತು. ಇನ್ನು 2.5 ರೂಪಾಯಿಲಿ ನೀನೇನು ಸಾಮಾನು ತತ್ತೀಯ ಅದು ಕಳೆದು ಉಳಿದು ದುಡ್ಡು ಕೊಡ್ಬೇಕು, ಲೆಕ್ಕ ಕೊಡ್ಬೇಕು ನಮಗೆ, ಮಗ ದಾರಿ ತಪ್ಪೇನೋ ಅಂತ ಒಂದು ಭಾವನೆ ಅವರಿಗೆ. ಆಮೇಲೆ ಆಗ ಆಯ್ತು ಅಂತ ಹೇಳಿ 50 ಪೈಸೆ ಅದು ಕೊಡೋರು. ನನಗೇನು ಮಾಡಿದ್ರು, ನಾನು ನೀಟಾಗಿ ಹಾಲು ತಗೋಕೆ ಹೋಗಿನಲ್ಲ, ಅವರು ಒಂದು ವಾರ ನೋಡಿದ್ರು, 15 ದಿವಸ ನೋಡಿದ್ರು. ಆಮೇಲೆ ಹಾಲು ಹಾಕ್ಸಿಡೋರು ಓನರ್ಗೆ ಹೇಳಿದ್ದಾರೆ, ಹುಡುಗ ಚೆನ್ನಾಗಿ ತರ್ತಾನೆ ಹಾಲ, ಇವನು ಸ್ವಲ್ಪ ಸೇರಿಸ್ಕೊಡಿ ಅಂತ ಹೇಳಿರ್ಬೋದು. ನನಗೆ ಗೊತ್ತಿಲ್ಲ, ನಾನು ಅದು ಅಪೇಕ್ಷೆನೂ ಇಟ್ಕೊಂಡಿರಲಿಲ್ಲ. ನನಗೆ ದುಡ್ಡು ಕೊಡೋ ಪ್ರತಿದಿನ ಅವತ್ತೇ ಕೊಟ್ಬಿಡೋರು. ಸಂಜೆ ಸರಿ ಕೊಡುವಾಗ ನೀನು ದಿವಸ ಹಿಂಗೆ ಹಾಲ್ತೈತಿಯೋ ಅವ್ನು, ನಾನು ಹಿಂಗೆ ತರ್ತಾ ಇರೋದು, ಮುಂದೆ ಹಿಂಗೆ ತರ್ತೀನಿ ಅಂದೆ. ಇವತ್ತಿನಿಂದ ನಿನಗೆ ಒಂದು ರೂಪಾಯಿ 25 ಪೈಸೆ ಒಂದು ಲೀಟ್ರಿಗೆ ಕೊಡ್ತೀನಿ ಅಂತ. 3 ಲೀಟ್ರಿಗೆ 3 ರೂಪಾಯಿ ಕೊಡೋದ್ರ 3 ರೂಪಾಯಿ 75 ಪೈಸೆ ಕೊಟ್ಬಿಟ್ರೆ ಅವತ್ತು ತುಂಬಾ ಖುಷಿ, ಅಷ್ಟೇ ದುಡ್ಡಿಗೆ ಬೆಲೆ ಇತ್ತು. ಇದು 50 ಪೈಸೆ ಆಗ ಯೋಚನೆ ಮಾಡಿದೆ ನಾನು, ಈ 1 ರೂಪಾಯಿನ ಖರ್ಚು ಮಾಡೋದ್ರ ಬದಲ ಉಳಿತಾಯ ಮಾಡಿದ್ರೆ ಹೆಂಗೆ ಅಂತ ಯೋಚನೆ ಮಾಡಿದನು. ಅವಾಗ ಶನಿವಾರ ಸಂತೆ ಇತ್ತು ವರುಣ್ನಲ್ಲಿ, ಈಗ ಭಾನುವಾರ ಆಯ್ತು, ನಾವು ಓದಕ್ ಹೋಗಿ ಶನಿವಾರ ಸಂತೆ, 1 45 ಪೈಸೆ ಕೊಟ್ಟು ಅವತ್ತೆ ಸಂತೆ ಹೋಗಿ ಒಂದು ಗೋಲ್ಕ ತಗೊಂಬಿಟ್ಟೆ, ಒಂದು ಮಳದೊತ್ತೆ ಇತ್ತು ದಪ್ಪ ಗೋಲ್ಕನೆ, ಅದು ತಗೊಂಡ್ ನಮ್ಮ ಮನೇಲಿ ಕಾಣದಂಗೆ ಇಟ್ಬಿಟ್ಟು ಅಟ್ಟದ ಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಖಾಲಿ ಗುಡಾಣದೊಳಗೆ ಇಟ್ಬಿಟ್ಟೆ. ಅದು ಅವ್ರು ಯಾರು ನೋಡಕ್ ಹೋಗ್ತಿರ್ಲಿಲ್ಲ ಅಲ್ಲಿ. ಇಟ್ಟು ದಿವಸ 1 ರೂಪಾಯಿ ಅಲ್ಲಿ ಎಲ್ಲ ಕಾಯಿನ್ ಮಾಡಿಸಿ 4 ಕಣಿ 50 ಪೈಸೆ, 1 ರೂಪಾಯಿ ಬಂದಿರಲಿಲ್ಲ. 20 ಪೈಸದ್ದು ಗೋಲ್ಡ್ ಕಾಯಿನ್, ಇನ್ನು 10 ಪೈಸೆ 5 ಪೈಸೆ ಏನಂತ ಹರ್ತಿರಲಿಲ್ಲ. ಅಷ್ಟನ್ನೇ ಹಾಕಿ ಬಂದೆ. ಅದು ಸುಮಾರು 2 ವರ್ಷದ ದಿವಸ ಆಯ್ತು ತುಂಬಕ್ಕದು. ನಮ್ಮ ಮನೇಲಿ ಗೊತ್ತಿಲ್ಲ, ನಾನು ಊಟ ಮಾಡಿ ಬರ್ತೇನೆ ಅಂತ ತಿಳ್ಕೊಂಡವ್ರೆ, 1 ರೂಪಾಯಿ ಕೊಡೋದು ಅವ್ರಿಗೆ ಗೊತ್ತಿಲ್ಲ, 1 ರೂಪಾಯಿ ಅಂತ ತಿಳ್ಕೊಂಡವ್ರು. ನಾನು ಅಷ್ಟು ಲೆಕ್ಕ ಕೊಡಿವೆ. ಆ 1 ರೂಪಾಯಿ ಯಾವಾಗ ಹಾಕಿ ಬಂದೋ 2 ವರ್ಷದಕ್ಕೆ ಅದು ತುಂಬಿಡ್ತು. ನಾನು ಅದನ್ನ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಶನಿವಾರ ಸ್ಕೂಲ್ ಬಿಟ್ಟು ಬಂದಿದ್ದೀನಿ, ನಮ್ಮ ತಂದೆ ಮನೆ ಕಟ್ಟಿದ್ರಲ್ಲ, ಹಿಂದ್ಗಡೆ ಮುಂದ್ಗಡೆ ಬಾಗಿಲಿರ್ಲಿಲ್ಲ, ನಾವು ಈ ಮನೆಗೆ ವಾಸ ಹಾಕಿಬಿಡೋಣ, ಸ್ವಲ್ಪ ಒಂದ್ ಕಡೆ ಒಂದು ಮೂಲಲ್ಲಿ ಕ್ಲೀನ್ ಮಾಡ್ಕೊ, ಆ ಹಿಂದ್ಗಡೆ ಮುಂದ್ಗಡೆಕೊಂದು ತರಗಿನಲ್ಲಿ ಅಡಿಕೆ ಮರದ ಹೋಗ್ತಂದು ತರಕ ಇಟ್ಕೊಂಬಿಟ್ಟು ನಾವು ಇಲ್ಲೇ ವಾಸ ಇರೋಣ, ಆಮೇಲೆ ಮಾಡಿಸ್ಕೊಂಡ್ರೆ ಆಯ್ತು ಒಳ್ಳೆದಾದಾಗ ಅಂಥೇಳಿ ಮಾತಾಡ್ತಾ ಇದ್ರು. ನಾನು ಆವಾಗ ಇದು ಕೇಳಿಸ್ಕೊಂಡೆ, ಕೇಳಿಸ್ಕೊಂಡಾದ್ಮೇಲೆ ಅಟ್ಟದ ಮೇಲೆ ಹತ್ತೆ, ನಮ್ಮ ಕಂಬ ಇದೆ, ಕಂಬದ ಮೇಲೆ ಹತ್ತೆ. ನಮ್ಮ ತಂದೆ ತಾಯಿಗೆ ಆಶ್ಚರ್ಯ, ಯಾಕೆ ಹೋಗ್ತದೆಲ್ಲ ಇಷ್ಟ ದಿನದಲ್ಲಿ ಕಾಲ್ಗೆಲ್ ಜಾರ್ಬಿಟ್ರೆ ಏನು ಮಾಡ್ತೀಯ ಅಂತ ಅಂದರು. ಏನಿಲ್ಲ ಅಂತ ಹೋಗಿ ಗುಡ್ನಾಳದೊಳಗೆ ಇತ್ತಲ್ಲ ತೆಗೆದು ಹಿಡ್ಕೊಳ್ಳಿ ಅಂತ ಮೇಗಳಿಂದ ಕೆಳಗೆ ಕೊಟ್ಟೆ. ನಮ್ಮ ತಂದೆ ಹಿಡ್ಕೊಂಡು ಏನಪ್ಪ ಇದು ಅಂತ ನೋಡಿ ಅದೇನು ಅಂತ. ಆಗ ಕುಡ್ಲಿತ್ತು ಕೈಲಿ ಕುಡ್ಲಲ್ಲಿ ಬಾಯಿ ಓದ್ಬಿಟ್ಟು ಒಂದು ಗೋಣಿ ಚೀಲ ಹಾಸ್ಬಿಟ್ಟು ಹುರಿದ್ರೆ ಆ ಚೀಲ ತುಂಬ ಆಗ್ಬಿಡ್ತು ದುಡ್ಡು ದುಡ್ಡು. ಅದನ್ನ ಲೆಕ್ಕ ಹಾಕಿದಾಗ 850 ರೂಪಾಯಿ ದುಡ್ಡಿತ್ತು ಅವತ್ತಿನ ಕಾಲಕ್ಕೆ. ದೊಡ್ಡ ದುಡ್ಡು ಅದು 52 53 ವರ್ಷದಲ್ಲಿ ದೊಡ್ಡ ದುಡ್ಡು. ಆಮೇಲೆ ಆಗ ನಮ್ಮ ತಂದೆ, ಇವತ್ ನಾವು ವಾಸ ಇರೋ ಮನೇಲಿ ಕಿಟಕಿ ಡೋರು ಆಚಾರ್ಯರಿಗೆ, ಮತ್ತೆ ಒಂದು ದೊಡ್ಡ ಮನೆ ಮಣ್ಣು ಗಿಲೋ ಮಾಡೋಕ್ಕೆ 100 ರೂಪಾಯಿ ಅಷ್ಟೆ ಎಲ್ಲವೂ. ಇವತ್ತು ನಾನು ಮನೆ ಕಿಟಕಿ ಬೋಲ್ಟು ಕಬ್ಬಿಣ ಏನಿರ್ಬೋದು ಅದೆಲ್ಲ ಬರೀ 850 ರೂಪಾಯಿ ಆಗ್ಬಿಡ್ತು. ನೀವು ಉಳಿತಾಯ ಮಾಡಿದ ದುಡ್ಡು, ಉಳಿತಾಯ ಮಾಡಿದ್ದು. ನಮ್ಮ ತಂದೆ ತಾಯಿ ಖುಷಿ ಆಯಿತು. ಅವತ್ತು ಹೇಳಿದ್ದು, ನನ್ನ ಮಗ ಕಳಿಲಿ ದುಡಿಲಿ, ನಾನು ಇನ್ನೂ ಲೆಕ್ಕ ಕೇಳಲ್ಲ, ಯಾಕೆಂದರೆ ಈ ವಯಸ್ಸಿಗೆ ಸ್ನಾನ ಮಾಡಿದ್ದಾನೆ. ತುಂಬ ಖುಷಿ ಪಟ್ಟರು ಅವ್ರು, ಇರೋವರೆಗೆ ನಾನು ಲೆಕ್ಕ ಕೇಳಲೇ ಇಲ್ಲ. ನನ್ನ ಮೇಲೆ ಬಿಟ್ಟರು ಅವತ್ತಿನ ಜವಾಬ್ದಾರಿಯ, ನಮ್ಮ ತಂಗಿರ ಮದುವೆ ಆಯಿತು, ನಮ್ಮದಾಯಿತು, ಆಮೇಲೆ ಹೆಂಗಂಗೆ ನಡೀತಾ ಬಂತು. ಅವ್ರು ಇರೋವರೆಗೆ ಕೇಳಲಿಲ್ಲ, ನಾನು ಲೆಕ್ಕ ಹೇಳಲಿಲ್ಲ, ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ಕೊ ಬಂದೆ. ಅವರು ಅದೇ ಥರ ಇದ್ರು ಸರ್, ಇದು ನಮ್ಮ ಜೀವನದ ಇದು. ಈಗ 10ನೇ ಕ್ಲಾಸು ಅಂತ ಅಂದ್ರೆ ಅದೇನು ಭಾರಿ ದೊಡ್ಡ ವಯಸ್ಸಲ್ಲ, ಒಂದೇನೊಂದು 15-16 ವರ್ಷದ ವಯಸ್ಸು. ಇನ್ನು ಅವಾಗ ನಮ್ಮ ಜೀವನ ಶುರು ಆಯ್ತಾ ಇರ್ತದೆ. ಆ ಸಂದರ್ಭದಲ್ಲೇ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಒಂದು ಮನೆ ತನ ಕಟ್ಟಬೇಕು, ಅಪ್ಪ ಅಮ್ಮಗೆ ನೆರವಾಗಬೇಕು ಅನ್ನೋ ಥರದ್ದು ಹೆಂಗೆ ಬಂತು ನಿಮಗೆ? ಇದಕ್ಕೆಲ್ಲ ಏನು ಬಡತನ ಕಾರಣ ಏನು? ಹೌದು, ನನಗೆ ಈ 10-12 ವರ್ಷ ಹುಡುಗನಿಗೆ ಒಂದು ತಲೆಮಾರಿನ ಅಲ್ಲಿ ಆಗೋಷ್ಟು ಅನುಭವ ಆಗಿಬಿಟ್ಟಿತ್ತು. ಯಾವ ಬಡತನ ನನಗೆ ಪಾಠ ಕಲಿಸಿತ್ತು. ಹಾಗಾಗಿ ನಾನು ಹೆದರದೇನೆ ಧೈರ್ಯವಾಗಿ ಮುನ್ನುಗ್ಗಿದೆ. ಅದಾದಮೇಲೆ ಹಾಲಿನ ಡೈರಿ ಮಾಡಬೇಕು ಅಂತ ಹೊರಟೆ, ಸೆಕ್ರೆಟ್ರಿ ಆದೆ, ಹಸು ಸಾಕಿದೆ, ಬ್ಯಾಂಕ್ ವಿಶ್ವಾಸ ಗಳಿಸಿದೆ. ಆಮೇಲೆ ಅದ್ರ ಜೊತೆಗೆ ಪ್ಯಾಡಿ ಬಿಸ್ನೆಸ್, ಭತ್ತ ಕೊಳ್ಳೋದು, ಅಕ್ಕಿ ಬಿಡಿಸೋದು, ವ್ಯಾಪಾರ ಮಾಡೋದು. ನಮ್ಮ ಹಳ್ಳಿ ಜನರಲ್ಲ ನಂತ ದುಡ್ಡು ಕೇಳ್ತಾರಲ್ಲ ಸಾಲ ಕೊಡೋರು, ವಾರದ ದಿನ ಪ್ರತಿ ಮಂಗಳವಾರ ನಾನು ಮಾರ್ಕೆಟ್ಗೆ ಹೋಗಿ ಬಂದು ಬುಧವಾರ ದಿನ ಅವ್ರಿಗೆ ದುಡ್ಡು ಕೊಡಿವೆ, ಬೇಕಾದಷ್ಟು ವ್ಯವಹಾರ ಮಾಡಿದೆ, ಚೆನ್ನಾಗಿ ನಡೀತು. ಅದಾದಮೇಲೆ ಇನ್ನು ಮಕ್ಳು ಓಸಕ್ಕೆ ಅಂತ ನಮ್ಮ ತಂದೆ ತಾಯಿ, ನೀನು ಹೋಗಿ ಬರೋಲ್ರಿ ಮಕ್ಳು ಓಸು, 2 ಜನ ಗಂಡು ಮಕ್ಕಳು, ಒಬ್ಬ ಮಗಳಿರಲಿಲ್ಲ ನಮಗೆ, ಅವು ವಿದ್ಯೆಯಲ್ಲಿ ಮುಂದುವರಿಲಿ, ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬರೋದು ಬೇಡ ಅಂತೇಳಿ ನೀನು ಗೊರವ್ರಿಗೆ ಮನೆ ಮಾಡ್ಕೊಂಡು ಮಕ್ಳಿಗೆ ಓಸು, ನಾವು ಜಮೀನಿನಲ್ಲಿ ದುಡ್ಡು ನೀನು ಕೊಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದರು. ಆಮೇಲೆ ನಾನು ಮಕ್ಳು ಓಸಕ್ಕೆ ಅಂತ ಅವ್ರ ಮಾತು ಕೇಳಿ ಹೊರಟೆ. ನಮ್ಮ ತಂದೆ ಒಂದು ಮಾತು ಹೇಳಿದರು ಸರ್, ದೊಡ್ಡ ಮಗನ ಡಾಕ್ಟರ್ ಮಾಡಿಸು, 2ನೇ ಮಗನ ಇಂಜಿನಿಯರ್ ಮಾಡಿಸು, ಮಗಳನ್ನ ಅಚ್ಚುಕಟ್ಟಾಗಿ ಖರ್ಚು ಮಾಡಿಬಿಟ್ಟು ಒಳ್ಳೆ ಕಡೆ ಕೊಟ್ಬೋದು ಮಗಳು, ಇಷ್ಟು ನನ್ನ ಆಸೆ. ನಮ್ಮ ಜಮೀನೆಲ್ಲ ಮಾರಿದ್ರು ಪರವಾಗಿಲ್ಲ, ಅಷ್ಟೊತ್ತಿಗೆ ನಾನು ಒಂದು 2-3 ಎಕರೆ ಜಮೀನು ತಗೊಂಡಿದ್ದೆ. ಇದ್ರ ಜೊತೆಗೆ ಅದು ಕೂಡಿಕೊಂಡು ಸ್ವಲ್ಪ ಅಭಿವೃದ್ಧಿ ಆಗಿತ್ತು. ಆಮೇಲೆ ಆ ಗೊರವ್ರಿಗೆ ಹೋಗಿ ನಾನು ಏನು ಮಾಡಬೇಕು, ಗೊರವ್ನಲ್ಲಿ ಕೂತ್ಕೊಂಡು ಅವ್ರವ್ರ ಜೊತೆ ಕಾಲ ಕಳೆಯೋದ್ರ ಬದಲ ಈಗ ಸಂಸಾರ ಅಲ್ಲಿಗಾದ್ಮೇಲೆ ನಾನು ಏನಾದ್ರು ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಮಾಡಿದೆ. ತುಂಬ ಚೆನ್ನಾಗಿ ನಡೀತು, ಚೆನ್ನಾಗಿ ವ್ಯವಹಾರ ಆಯಿತು, ನನಗೆ ನಾಲೆಡ್ಜ್ ಬಂತು, ಜನಗಳ ಪರಿಚಯ ಆದರು. ಅದಾದಮೇಲೆ ಮಕ್ಕಳನ್ನ ಗೊರವರಿಂದ ಹಾಸ್ಟೆಲ್ಗೆ ಶಿಫ್ಟ್ ಮಾಡೋಂಥ ಪರಿಸ್ಥಿತಿ ಬಂತು. ಏಕೆಂದರೆ ಎಜುಕೇಷನ್ ಮುಂದುವರೆದ್ರೆ ಅವ್ರು ಬಸ್ಸಲ್ಲಿ ತಿರುಗಿಸೋದು ಬೇಡ, ನೀವು ಅಲ್ಲಿಗೆ ಹೋಗಿ ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲಿಂದ ಬೆಳೆದು ಕೊಡ್ತೀವಿ ಅಂತ ತಂದೆ ತಾಯಿ ಉತ್ತೇಜನ ಕೊಟ್ಟರು. ಹಾಸ್ನಕ್ಕೆ ಮನೆ ಮಾಡಿದೆ. ಅವಾಗ ಇಲ್ಲಿ ಬಿಟ್ಟು ಹೋಗಕ್ಕೆ ಬಂತು ಅಂಗಡಿನ. ಅಷ್ಟೊತ್ತಿಗೆ ಇಲ್ಲಿ ಗೊರವನಲ್ಲಿ ಸ್ವಂತ ಅಂಗಡಿ ಮಳಿಗೆ ಮತ್ತು ಮನೆ ಕಟ್ಟ ಸೈಟ್ ಇಟ್ಟೆಲ್ಲ ತಗೊಂಡಾಗಿ ಹೋಯಿತು, ಅಭಿವೃದ್ಧಿ ಆಯಿತು. ಅದಾದಮೇಲೆ ಹಾಸ್ನಕ್ಕೆ ಹೋಗಬೇಕಾಗಿ ಬಂತು. ಹೋದ್ಮೇಲೆ ಇಲ್ಲಿ ಅಂಗಡಿ ಇಟ್ಕೊಂಡು ಅಲ್ಲಿ ನಾವು ಸಂಸಾರ ನಿಭಾಯಿಸೋಕ್ಕಾಗಲ್ಲ ಅಂತ ಹೇಳಿ ಈ ಅಂಗಡಿ ಬಿಟ್ಟು ಕಾಂಟ್ರಾಕ್ಟ್ ಬಿಲ್ಡಿಗೆ ಹೋದೆ. ಲೈಸೆನ್ಸ್ ಆಯ್ತು, ಮೂರನೇ ದರ್ಜೆದ್ ಮಾಡಿಸ್ಕೊಂಡೆ, ಎರಡನೇ ದರ್ಜೆ ಮಾಡಿಸ್ಕೊಂಡೆ, ಮೂರನೇ ದರ್ಜೆಗೂ ಹೋದೆ. ತುಂಬಾ ಕೆಲಸಕಾರ್ಯಗಳು ಮಾಡಿದ ಅಲ್ಲಿ ಅಧಿಕಾರಿಗಳು ನನಗೆ ತುಂಬಾ ಸಹಾಯ ಮಾಡಿ, ಇವತ್ತೆಲ್ಲ ರಿಟೈರ್ಡ್ ಆಗಿದ್ದಾರೆ, ಅವ್ರನ್ನೆಲ್ಲ ನಾವು ಇವತ್ತು ನೆನಕಬೇಕಾಗುತ್ತೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬ್ಯಾಂಕು ಮತ್ತೆ ಹೆಚ್ ಆರ್ ಪಿ ಅಧಿಕಾರಿಗಳು ತುಂಬಾ ಸಹಾಯ ಮಾಡಿದ್ರು. ನೀವ್ ಹೇಳಿದ್ರಿ ಸಣ್ಣದಾಗಿ ವ್ಯಾಪಾರ ಶುರು ಮಾಡಿದೆ ಅಂತ ಹೇಳಿದ್ರಿ, ಭತ್ತದ ವ್ಯಾಪಾರ ಶುರು ಮಾಡಿದೆ, ಪ್ರಾವಿಷನ್ ಸ್ಟೋರ್ ಮಾಡಿದೆ, ಕೊನೆಗೆ ಗುತ್ತಿಗೆದಾರನು ಕೂಡ ಅದೇ ಅಂತ ಹೇಳ್ಬಿಟ್ಟು. ಇದೆಲ್ಲದನ್ನು ಮಾಡಿದ್ರು ನೀವು ಕೃಷಿ ಮಾತ್ರ ಬಿಡ್ಲಿಲ್ಲ ಬಿಡ್ಲಿಲ್ಲ ಅಲ್ವಾ? ಯಾಕೆ ಬಿಡ್ಲಿಲ್ಲ? ಮತ್ತೆ ನೀವು ಗೊರ್ರಲ್ಲಿದ್ದಾಗ, ಹಾಸನದಲ್ಲಿದ್ದಾಗ, ಇಲ್ಲಿಂದ ಎಲ್ಲ ಇರುವಾಗ ಹೇಗೆ ಮಾಡ್ತಾ ಇದ್ರಿ ಕೃಷಿನ? ಸರ್, ನಾನು ಈಗ ಹಾಸನಲ್ಲಿದ್ದಾಗ ನನಗೆ ಹೋಗಿ ಬರೋಕೆ ಏನು ಕೊರತೆ ಇರಲ್ಲ, ಬರೀ ಹೋಗಿವೆ. ಮತ್ತೆ ಇಲ್ಲಿ ಒಂದೊಂದು ಉಳ್ಕೊಳ್ಳಿವೆ, ಅಲ್ಲಿ ನಮ್ಮ ಮನೆಯವರಿರೋರು, ನಮ್ಮ ತಾಯಿ ವರ್ಸಸ್ ಅಲ್ಲಿರೋರು ಇದ್ದ, ಅದು ನನಗೆ ಕಷ್ಟವಾಗ್ತಿರಲ್ಲ. ಅದಾದ್ಮೇಲೆ ಮಕ್ಳು ಹೈಯರ್ ಎಜುಕೇಶನ್ಗೆ ಹೋದಾಗ ನಾವು ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟು, ಮಕ್ಳು ಅಲ್ಲಿ ಅಂತ ನಾವಂತ ಇರೋದು ಬೇಡ ಅಂತ ಫ್ಯಾಮಿಲಿ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟೆ. ನಾನು ಇವತ್ ನೈಟ್ ಅವ್ರು ಬೆಳಿಗ್ಗೆ 6 ಗಂಟೆ ಹೊರಟ್ಬಿಡಿ ಅಲ್ಲಿಂದ, ಇಲ್ಲಿ ನಾನೇ ವ್ಯವಸಾಯ ಮಾಡ್ಸಿವಿ, ಇನ್ನೂ ಚೆನ್ನಾಗಿ ಮಾಡ್ಸಿವಿ ವ್ಯವಸಾಯ. ಅದಾದ್ಮೇಲೆ ಅಲ್ಲಿ ಎಲ್ಲ ಮಕ್ಳದ್ದು MBBS, ಎರಡನೇ ಮಗ BE ಮಾಡಿದ, ಮಗಳು ಡಿಗ್ರಿ ಮಾಡಿದ್ಲು, ಮತ್ ಮೈಸೂರಿಗೆ ಹೈಯರ್ ಎಜುಕೇಶನ್ ಮಗ ಅಲ್ಲಿಗೆ ಹೋದೆ. ಹಂಗಾಗಿ ಅಲ್ಲಿಂದಲೇ ಓಡಾಡ್ಕೊಂಡು ನೀವು ಇಲ್ಲಿ ಕೃಷಿ ಕೆಲಸ ಕೂಡ ಸಹ ನಾನು ಅಲ್ಲಿಂದಲೂ ಬಂದು ವ್ಯವಸಾಯ ಮಾಡ್ಸಿವೆ. ಬಿಡ್ಲಿಲ್ಲ, ಬಿಡ್ಬೇಕು ಅಂತ ಹೇಳಿ ಮನ್ಸಾಗ್ಲಿಲ್ಲ ನಿಮ್ಗೆ? ತುಂಬಾ ಚೆನ್ನಾಗಿ ಮಾಡ್ಸಿ ವ್ಯವಸಾಯನ, ನನಗೆ ಆಸಕ್ತಿ ಇದೆ ಭೂಮಿ ಮೇಲೆ. ಭೂಮಿ ಅಂದ್ರೆ ನೀವು ಹಾಸನಕ್ಕೆ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿ, ಎಲ್ಲಿಗೆ ಹೋಗಿ ಬಂದ್ರು ನಮ್ಮ ಊರ್ನ ಎಲ್ಲೇ ಗ್ರಾಮ ದೇವತೆ ಅಂತ ಇದೆ, ಅಲ್ಲಿ ಬಂದಾಗ್ಲೇ ಮನಸ್ಸಿ ಸಮಾಧಾನ. ಇವತ್ತು ಅಷ್ಟೇನೆ. ಈಗ ಪ್ರಾರಂಭದಲ್ಲಿ ತರಕಾರಿ ಬೆಳೆಯಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರಿ, ಆನಂತರದ ದಿವಸಗಳಲ್ಲಿ ಏನೇನು ಬೆಳೆಗಳನ್ನ ಮಾಡ್ತಾ ಇದ್ರಿ? ತರಕಾರಿ ಬೆಳೆ ಆದ್ಮೇಲೆ ನಾನು ಯಾವಾಗ ಹೊರಗಡೆಗೆ ಕಾಂಟ್ರಾಕ್ಟ್ ಅದು ಇದು ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಹೊರಟಿನ, ಆವಾಗ ತರಕಾರಿ ಬೆಳೆಯಲ್ಲಿ ಬೆಳೆಯಕ್ಕೆ ನಮಗೆ ಸಮಯ ಸಾಕಾಗ್ಲಿಲ್ಲ. ಆವಾಗ ನಾನು ಬಾಳೆ ಹಾಕಿವೆ, ಆಮೇಲೆ ಅಡಿಕೆ ಹಾಕಿದ್ವು, ತೆಂಗು ಹಾಕಿದ್ವು, ಬೇರೆ ಉಪಕಸಬು, ಭತ್ತ, ಜೋಳ, ರಾಗಿ ಈ ತರದ್ ಮಾಡ್ಕೆ ಹೋಗಿವೆ. ನನಗೆ ಆಗ ಅದು ಸಮಯ ಸಿಗೋದು ಆ ಕೆಲಸ ಮಾಡೋದಕ್ಕೆ. ನೀವು ತರಕಾರಿಗೆ ಅಂದ್ರೆ 2 ಹೊತ್ತು ಕೈ ಹಾಕಿಂದಿರ್ಬೇಕು, ಅದು ಹೊತ್ತು ಮಾರೋದಕ್ಕೂ ಕಷ್ಟ ಆಯ್ತು. ದೊಡ್ಡವ್ರ ಕೈ ಸ್ವಲ್ಪ ಅಭಿವೃದ್ಧಿ ಆಯ್ತಲ್ಲ, ಅವಾಗ ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡೋಂತ ಮಟ್ಟಕ್ಕೆ ಹೋದಾಗ ಈ ಬೆಳೆ ಮಾಡ್ಕೊಂಡೆ. ಈ ಬೆಳೆ ಕೈ ಹಿಡಿತು, ಚೆನ್ನಾಗಿ ಅನುಕೂಲ ಆಯ್ತು. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಜಮೀನು ತಗೊಂಡು ಇವತ್ತು ಒಂದು 6-7 ಎಕರೆ ಜಮೀನು ಮಾಡಿದ್ವಿ ಸರ್. ಈಗ 6-7 ಎಕರೆ ಜಮೀನು ಏನಿದೆಯಲ್ಲ, ಈ ಜಮೀನಲ್ಲಿ ಏನೇನ್ ಬೆಳೆಗಳನ್ನು ಮಾಡ್ತಾ ಇದ್ರಿ? ಸರ್, ಇವಾಗ 3 ಎಕರೆ ಈಗ ಅಡಿಕೆ ಗಿಡ ಹಾಕಿದೀನಿ. ಈಗಾಗಲೇ ನಾವು 2017 ನಾವು ನಾಟಿ ಮಾಡಿಸಿದೆ, ನಾಟಿ ಮಾಡಿಸಿ ಅದ್ರ ಜೊತೆಗೆ ಬಾಳೆ ಹಾಕಿದ್ದೆ, ಬಾಳೆ ತುಂಬಾ ಉತ್ತಮವಾಗಿ ಬಂದಿತ್ತು. ಈಗ ಅಡಿಕೆ ಫಸಲಿ ಬಂದಿದೆ, ಕಳಸಲ ಒಂದು 50 ಚೀಲ ಆಗಿತ್ತು, ಈ ಸರಿ ಒಂದು 100 ಚೀಲ ಬಂದಿದೆ ಎರಡನೇ ಬೆಳೆ. ನೆಕ್ಸ್ಟ್ ಇಂದ ವರ್ಷ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ತೆಂಗು ಹಾಕಿದ್ದೆ ಹಿಂದೆ 81ನೇ ಸಾಲಿನಲ್ಲೇ ತೆಂಗು ಹಾಕಿದ್ದು, 100 ಗಿಡನ. ಆ ತೆಂಗು ನಮಗೆ ಆಗ ತಕ್ಷಣ 87-88ನೇ ಸಾಲಿನೊತ್ತಿಗೆ ಫಸಲಿ ಬಂತು, ಅದು ನಮಗೆ ವರದಾನವಾಗಿತ್ತು. ಈಗ ಅಡಿಕೆನೂ ಬಂದಿದೆ, ಅಡಿಕೆನೂ ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ಈಗ ಅಡಿಕೆ ತೆಂಗು ಪ್ರಧಾನವಾಗಿದೆ, ಒಂದಷ್ಟು ಭತ್ತನ ಬೆಳ್ಕೊಳ್ತೀರಲ್ವ? ಭತ್ತನ ಬೆಳಿತೀವಿ, ಬೇರೆ ನಮ್ಗೀಗ ಬಾಳೆ ಹಾಕ್ಸ್ತೀನಿ, ಶುಂಠಿ ಹಾಕ್ಸಿದ್ದೆ ಕಳಸರ 1 ಎಕರೆಗೆ. ಮತ್ತೆ ಎಲ್ಲವೂ ಮುಂದೆ ಇನ್ನೂ ಡೆವಲಪ್ ಮಾಡಬೇಕು, ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ವಿ. ಈಗ 1.5 ಎಕರೆ ಈಗಾಗಲೇ ಟ್ರೆಂಚ್ ಹೊಡ್ಸಿದ್ದೀನಿ ಅಡಿಕೆ ಹಾಕ್ಸೋದು. ಮತ್ತು ಹೊರಗಡೆಗೆಲ್ಲ ತೆಂಗು ಕೊಟ್ಟು ಒಳಗಡೆ ಅಡಿಕೆ ಹಾಕಿ ಬಾಳೆ ಕೋಸ ಅಂತ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಭತ್ತ 8 ಎಕರೆ ಬೆಳಿತೀರಾ? ಮತ್ತೆ ಯಾವ್ಯಾವ ತಳಿ ಭತ್ತನ ಬೆಳಿತೀರಿ? ನಾವು ಭತ್ತನ ತುಂಗಾ ಭತ್ತ ಅಂತ ಹಾಕಿವೋ, ಆಮೇಲೆ ಈಗ ಒಂದ್ ಕಡ್ಡಿ ಅಂತ ಕರಿತೀವಿ ನಮ್ ಕಡೆ, ಅದು ಊಟಕ್ಕೆ ತುಂಬಾ ರುಚಿಯಾಗಿರುತ್ತೆ, ಸಣ್ಣ ಕಾಳು ಬೇಗನೆ ಬರುತ್ತೆ, ಅದನ್ನು ಬೆಳಿತೀವಿ. ತುಂಗಾ ಬೆಳೆದ್ರೆ ನಾವು ಚಂದ್ರಪಟ್ಟಣ ಸೀಡ್ಸ್ಗೆ ಅವ್ರಿಗೆ ಮಾರ್ಕೆಟಿಂಗ್ ಕೊಡ್ತೀವಿ, ಅದು ನಮ್ಗೆ ಅನುಕೂಲ ಆಗ್ತದೆ, ಒಳ್ಳೆ ರೇಟ್ ಸಿಗುತ್ತೆ. ಹಂಗಾರೆ ಭತ್ತನ ನೀವು ಬಿತ್ತನೆ ಬೀಜಕ್ಕೋಸ್ಕರ ಬೆಳಿತಾ ಇದ್ದೀವಿ? ಸುಮಾರು ನಾವು ಆಗಿಂದಲೂ ಬಿತ್ತನೆ ಬೀಜಕ್ಕೆ ಕೊಡ್ತಾ ಇರೋದು. 8 ಎಕರೆ ಮಾಡ್ತಾರೆ ಬಿತ್ತನೆ ಬೀಜಕ್ಕೆ? ಬಿತ್ತನೆ ಬೀಜಕ್ಕೆ ನಾವು 2.5 ಎಕರೆ ಮಾಡ್ತೀವಿ. 2.5 ಎಕರೆ ಇದು ಹೆಂಗಿರುತ್ತೆ ಪ್ರೋಸೆಸ್? ಮತ್ತೆ ನೀವು ಯಾವ ತರ ಬೆಳಿತೀರಾ ಅದನ್ನ ಚೂರು ವಿವರವಾಗಿ ಹೇಳಿ. ನಿಮ್ಗೆ ಕಂಪನಿಯವರು ಎಷ್ಟು ಸಹಾಯ ಮಾಡ್ತಾರೆ, ನೀವು ಯಾವ ತರ ಅವ್ರು ಹೇಳದಂಗೆ ಮಾಡಬೇಕಾಗುತ್ತೆ, ಅದೆಲ್ಲದನ್ನು ವಿವರವಾಗಿ ಹೇಳಿ. ನಾವು ಸೀಡ್ಸ್ ತರಬೇಕಾದ್ರೆ ನಮ್ಮವರ ಮಧ್ಯೆ ಅಗ್ರಿಮೆಂಟ್ ಆಗುತ್ತೆ, ಈ ಬೆಳೆನ ನೀವು ನಮಗೆ ಕೊಡಬೇಕು ಅಂತ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಮೇಲೆ ನಮಗೆ ಬಿತ್ತನೆ ಬೀಜ ಕೊಡ್ತಾರೆ, ಅದನ್ನ ಅವ್ರು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಮಾಡ್ತೀವಿ. ಬಾಟ್ಲ್ ಹಾಕಿ ಮಾಡಿ ಒಂದು 20-25 ದಿವಸದೊಳಗೆ ನಾಟಿ ಮಾಡ್ತೀವಿ. ನಾಟಿ ಮಾಡುವಾಗ ಎಲ್ಲ ಕ್ರಮಬದ್ಧವಾಗಿ ವ್ಯವಸಾಯ ಮಾಡ್ತೀವಿ. ಮಾಡಿ ಆದ್ಮೇಲೆ ಕಳೆ ತಕ್ಷಿ ಮೇಲ್ಗೊಬ್ಬರ ಸಿಂಪಲ್ ಆಗಿ ಕೊಟ್ಕೊಂಡು ಆಮೇಲೆ ನೀರು ನೋಡ್ಕೊಂಡು ಔಷಧಿ ಸ್ಪ್ರೇ ಮಾಡ್ಕೊಂಡು ಮಾಡ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ ಬೆಳೆ. ಬೆಳೆದ ನಂತರ ಅವರು ಬಂದು ಬೆಳೆ ಪರಿಶೀಲನೆ ಮಾಡ್ತಾರೆ, ಏನಾದ್ರು ಬೆರಕೆ ಗಿರಿಕೆ ಒಂದು ಕಾಳು ಬಂದಿತ್ತು ಅಂತ ತೆಗೀರಿ ಅಂತ ಹೇಳ್ತಾರೆ, ಅದರಂತೆ ಮಾಡಿ ನಾವು ಮಾರ್ಕೆಟಿಗೆ ತಗೊಂಡು ಹೋದ್ರೆ ವರ್ಷಕ್ಕೊಂದೊಂದು ರೇಟ್ ಇರುತ್ತೆ, ಆ ರೇಟ್ ಏರಿಸ್ತಾ ಇರ್ತಾರೆ, ಆ ರೇಟ್ ಕೊಡ್ತಾರೆ. ನಾವು ಹಾಕಿದ್ಮೇಲೆ ನಮಗೆ ಕಟಾವ್ ಚಾರ್ಜ್ ಅಂತ ಹೇಳಿ 40% ಕೊಡ್ತಾರೆ ಹಾಕಿದ ಒಂದು ತಿಂಗಳೊಳಗೆ. ಅದಾದ್ಮೇಲೆ ಫ್ಯಾನ್ ಎಲ್ಲ ಹೊಡೆದು ಜರ್ಮಿನೇಷನ್ ಆದ್ಮೇಲೆ 1-2 ತಿಂಗಳು ಆದ್ಮೇಲೆ ಫುಲ್ ಅಮೌಂಟ್ ಕೊಡ್ತಾರೆ. ಈಗ ಅದು ಬಿತ್ತನೆ ಮಾಡ್ಲಿಕ್ಕೆ ಬೀಜನ ಅವರೇ ಕೊಡ್ತಾರಲ್ವಾ? ಅವರೇ ಕೊಡ್ತಾರೆ, ಅವರಿಂದಲೇ ತರಬೇಕು, ಬೇರೆ ಕಡೆ ತಂದು ಅವರಪ್ಪ. ಈಗ ನಿಮ್ಗೆ 2.5 ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ? ಎರಡೂವರೆ ಎಕರೆಗೆ ಮೂರು ಬ್ಯಾಗ್ ಹಾಕ್ತಿವಿ ಸರ್, ಎರಡೂವರೆ ಬ್ಯಾಗೇನೆ ಸಾಕು, ಇನ್ನು ಅರ್ಧ ಬ್ಯಾಗ್ ಸಿಗಲ್ವಲ್ಲ, ಮೂರು ಬ್ಯಾಗ್ ಹಾಕ್ತಿವಿ. ಮೂರು ಬ್ಯಾಗ್ ಕೊಟ್ಬಿಡ್ತಾರೆ ಅವರು ಸುಮಾರು ನಾಲ್ಕೈದು ಎಕರೆಗೆ ಮಾಡಿವೋ, ಈಗ ತೋಟ ಮಾಡಿದ್ಮೇಲೆ ಕಮ್ಮಿ ಆಯ್ತಲ್ಲ, ಹಾಗಾಗಿ ಮೂರು ಬ್ಯಾಗ್ ಹಾಕ್ತಿವಿ. ಮೂರು ಬ್ಯಾಗಲ್ಲಿ ಸ್ವಲ್ಪ ಉಳಿತದೆ, ಇಲ್ಲ ಅಂತಂದ್ರೆ ಹತ್ತತ್ರ ದಪ್ಪ ಸೋಸಿ ಹಾಕಿದ್ರೆ ಅಲ್ಲಿ ನೇರಾಗುತ್ತೆ. ಈಗ ಅದನ್ನ ಮಿಷನ್ ಬಳಸಿ ನೀವು ನಾಟಿ ಮಾಡ್ತೀರೋ ಅಥವಾ ಮಾಮೂಲಿ ಕೈ ನಾಟಿನ ಮಾಡ್ತೀರಾ? ನಮ್ಮಲ್ಲಿ ಇಲ್ಲಿವರೆಗೆ ಮಿಷಿನ್ ಯಾರು ಬಳಸ್ತಾ ಇಲ್ಲ, ನಮ್ಮಲ್ಲಿ ಜನ ಸಿಗ್ತಾರೆ, ಕೈ ನಾಟಿ ಮಾಡಿಸ್ತೀವಿ, ತುಂಬಾ ಸೊಗಸಾಗಿರುತ್ತೆ, ಚೆನ್ನಾಗಿರುತ್ತೆ ಬೆಳೆ. ಈಗ ಅಗೆ ಹಾಕಿದ್ರೆ ಎಷ್ಟು ದಿವಸಕ್ಕೆ ನಾಟಿ ಮಾಡ್ತೀರಿ? 25 ದಿವಸಕ್ಕೆ ಮಾಡ್ತೀವಿ ಸರ್. 25 ದಿವಸಕ್ಕೆ ಮಾಡ್ಲೇಬೇಕಾದ್ರೆ ಒಳ್ಳೇದು, ನೀವು 30 ದಿವಸಕ್ಕೂ ಮಾಡಬಹುದು, 21ರಿಂದ 25 ದಿವಸಗಳಿಗೆ ಮಾಡಿದ್ರೆ ಅದಕ್ಕೆ ಒಂದು ಸರಿಯಾದ ಪ್ರಾಯ, ಸರಿಯಾದ ಏಜ್ಗೆ ನಾಟಿ ಮಾಡಿದ್ರೆ ಅದು ತೆಂಡೆ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿ ಮುಂದೆ ಉತ್ತಮವಾದ ಬೆಳೆ ಬರುತ್ತೆ. ಅದ್ ಬಲ್ಲತ್ರೆ ಏನಾಗುತ್ತೆ, ಅದರ ಶಕ್ತಿ ಸ್ವಲ್ಪ ಕಳ್ಕೊಂಡಿರುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಈಗ ನೀವು ನಾಟಿ ಮಾಡಿದ್ಮೇಲೆ ಗೊಬ್ಬರ ಗೂಡು ಇಂತಿಂತ ದಿವಸದಲ್ಲಿ ಇಷ್ಟಿಷ್ಟೇ ಹಾಕ್ಬೇಕು ಅಂತ ಹೇಳ್ತಾರೋ ಅಥವಾ ಹೆಂಗೆ? ಹೌದು ಸರ್, ಈಗ ಅದು ನಾವು ನಾಟಿ ಮಾಡಿದ್ಮೇಲೆ ಒಂದ್ 15 ದಿವಸ ಕಳೆದು 25 ದಿವಸದೊಳಗೆ ಕಳೆ ತೆಗಿಸ್ತೀವಿ. 30 ದಿವಸದೊಳಗೆ ನಾವು ಅದಕ್ಕೆ ಮೇಲ್ ಗೊಬ್ಬರ ಕೊಡಬೇಕು, ಯೂರಿಯಾ ಮತ್ತೆ ಸ್ವಲ್ಪ ಬೇರೆ ಬೇರೆದೆಲ್ಲ ಸೇರಿಸಿ ಕೊಡಬೇಕು. ಗೊಬ್ಬರ ಇವೆಲ್ಲ ಅವರೇ ಕೊಡ್ತಾರೋ ಅಥವಾ ಅವ್ರು ಹೇಳ್ತಾರೆ? ಅವ್ರು ಏನು ನಮಗೆ ಸಲಹೆ ಕೊಡಲ್ಲ, ಬಿತ್ತನೆದು ಒಂದು ಕೊಡ್ತಾರೆ, ಸಲಹೆ ನಮ್ಮ ಅನುಭವದ ಮೇಲೆ ನಾವು ಮಾಡ್ಕಿತೀವಿ. ಈಗ ನಾವು ಭೂಮಿಗೆ ನಡುವಾಗ ಹಾಕಿರ್ತೀವಿ ನಾಟಿ ಮಾಡುವಾಗ, ಅದು 25 ದಿವಸ ಟೈಮ್ ಇರುತ್ತೆ, ಅಷ್ಟರೊಳಗೆ ನಾವು ಕಳೆ ತೆಗೆದು ಮೇಲೆ ಹಾಕಿಬಿಟ್ರೆ ಮತ್ತೆ ಅದು ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಆವಾಗ ಗೆಡ್ಡೆ ಎಲ್ಲ ಶೀತದಲ್ಲಿ ಇರ್ತದಲ್ಲ, ಯೂರಿದ ಅಂಶ ಬಿದ್ದರೆ ಗೆಡ್ಡೆ ಎಲ್ಲ ದಪ್ಪ ಆಗುತ್ತೆ, ಚೆನ್ನಾಗಿ ಡೆವಲಪ್ ಆಗಿಬಿಡುತ್ತೆ, 2 ತಿಂಗಳೊಳಗಡೆ ನೀರು ಕಣ್ದಂಗೆ ಆಗ್ಬಿಡುತ್ತೆ. ಅವಾಗ ಒಂದು ಟರ್ಮು ನಾವು ಔಷಧಿ ಸ್ಪ್ರೇ ಮಾಡಿಬಿಟ್ರೆ ಆಮೇಲೆ ಮತ್ತೇನು ಅದು ಗೊಬ್ಬರ ಕೇಳಲ್ಲ, ಬಂದ್ಬಿಡುತ್ತೆ ಚೆನ್ನಾಗಿ. ಈಗ ಅದು ಕುಯ್ಯೋದಕ್ಕಿಂತ ಮೊದಲೇ ಬಂದು ಪರಿಶೀಲನೆ ಮಾಡ್ತಾರ ಹೆಂಗೆ? ಹೌದು, ಕೊನೆ ಹಣ್ಣಾಗಿರುತ್ತಲ್ಲ ಆ ಟೈಮೇ ಬರ್ತಾರೆ, ಹಣ್ಣಾದಾಗ ಬಂದು ನೋಡ್ತಾರೆ. ಅವ್ರು ಯಾಕೆ ಬಂದು ನೋಡ್ತಾರೆ ಅಂದ್ರೆ, ನಾವು ಹಾಕಿರ್ತಕ್ಕಂಥ ಬಿತ್ತನೆ ಬೀಜದಲ್ಲಿ ಏನಾದ್ರು ಬೆರಕೆ ಬೀಜ ಬಂದಿದ್ಯಾ, ಅಥವಾ ಈ ರೈತರೇ ಸರಿಯಾಗಿ ಬೆಳೆದಲ್ವ, ಏನು ಹಳೆ ಗಿಳ ಬೆಳೆಸಿ ಚೆನ್ನಾಗಿ ಬೆಳೆದಲ್ವಾ, ಅದು ಕೊನೆಯಲ್ಲಿ ಮೋಪಾಗಿಲ್ವ, ಯಾವ ಥರ ಇದೆ, ಜೊಳ್ಳು ಬಂದಿದ್ಯಾ ಅಥವಾ ಗಟ್ಟಿ ಭತ್ತ ಇದೆಯಾ, ಎಲ್ಲನೂ ಅವ್ರನ್ನ ಒಂದ್ಸರಿ ಫೋಟೋ ಹೊಡ್ಕೊಂಡು ಪ್ರತಿ ಗೆಡ್ಡನು ಪರಿಶೀಲನೆ ಮಾಡ್ತಾರೆ. ಅವ್ರಿಗೆ ಸೆಲೆಕ್ಟ್ ಆಗಿರೋ ಭತ್ತನ ತಗಬನ್ನಿ ಅಂತ ಹೇಳ್ತಾರೆ. ಸೆಲೆಕ್ಟ್ ಆಗ್ಲಿಲ್ಲ, ಬೆಳೆಲೇ ಸರಿ ಇಲ್ಲ ಅಂತಂದಾಗ ಈ ಬೆಳೆ ನಮಗೆ ಬೇಡ, ನೀವು ಬೇರೆ ಕಡೆ ಮಾರಾಟ ಮಾಡ್ಲಿ ಅಂತ ಹೇಳ್ಬಿಡ್ತಾರೆ. ಈಗ ಇಷ್ಟೇ ದಿವಸಕ್ಕೆ ಕುಯ್ಬೇಕು ಅಂತ ಏನಾದ್ರು ಇರುತ್ತಾ? ಹೌದು ಇದೆ, ಯಾಕೆಂದ್ರೆ ಅದಕ್ಕೆ 135 ದಿವಸ ಟೈಮ್ ಇದೆ. ಆ ಟೈಮ್ ಮೇಲೆ ಕುಯ್ದವಾಗ ಏನಾಗುತ್ತೆ, ಅದು ಸ್ವಲ್ಪ ಬಾಡಿಬಿಡುತ್ತೆ, ಕಡಗುತ್ತೆ, ಮತ್ತೆ ಭತ್ತನು ಉದುರುತ್ತದೆ, ಮತ್ತೆ ಅಕ್ಕಿ ನುಚ್ಚಾಗುತ್ತೆ. ಹಾಗಾಗಿ ನಾವ್ ಏನ್ ಟೈಮ್ ಇರುತ್ತೆ ಆ ಟೈಮ್ ಒಳಗೆ ಕಟಾವ್ ಮಾಡಿದ್ರೆ ಬಾರಿ ಒಳ್ಳೇದು. ಈ ಕಟಾವ್ ಮಾಡಿದ್ಮೇಲೆ ಬಡಿಯೋದ್ ಹೆಂಗೆ, ಯಾಕೆಂತ ಅಂದ್ರೆ ಇದು ಬಿತ್ತನೆಗೆ ಹೋಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಬಡಿಬೇಕು ಅಂತ ಅನ್ಸುತ್ತೆ ಸರ್. ಬಡಿಯಕ್ಕೇನೆ ಹೆಸರಿಗೆ ಬೇಕಾಗಿಲ್ಲ, ಹಳ್ಳಗದ್ದೆ ಇರುತ್ತಲ್ಲ, ಹಳ್ಳಗದ್ದೆಲ್ಲಿ ನೀರಲ್ಲಿ ನೆನೆಯಬಾರದು, ನೆಂದ್ರೆ ಜರ್ಮಿನೇಷನ್ ಫೇಲ್ ಆಗುತ್ತೆ. ಆವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ನೀರರಿ ತೆಗೆದು ಬೇರೆ ಕಡೆಗೆ ಹಾಕ್ಬೇಕಾಗುತ್ತೆ ತಕ್ಷಣದಲ್ಲೇ, ಅದು ಕೆಸರಿ ಗಂಟಬಾರದು. ಮತ್ ಜರ್ಮಿನೇಷನ್ ಗೆ ಸೀಡ್ಸ್ ಗೆ ನಾವು ಹಳ್ಳಗದ್ದೆಗಿಂತಲೂ ಬೆಸ್ಟ್ ಅಂತ ಅಂದ್ರೆ ನೀರು ಇರಕ್ಲಲ್ಲ ಅಂತ ಭೂಮಿ ತುಂಬಾ ಚಂದ. ಇದೇನಾರು ನೀರು ನಮಗೆ ಕೆಸರು ಕಟ್ಟಿ ಒಳಗಡೆ ಉಸಿರು ಹೊಡೆದ್ಬಿಟ್ರೆ ಜರ್ಮಿನೇಷನ್ ಫೇಲ್ ಆಗ್ಬಿಡುತ್ತೆ. ಜೊತೆಗೆ ನಾವು ತಗೊಬಂದು ಗುಡ್ಡೆಗೆ ಹಾಕ್ಬಾರ್ದು, ಗುಡ್ಡೆಗೆ ಹಾಕಿದ್ರೆ ಕಾವು ಬರುತ್ತೆ. ನಾವು ಕಣಕ್ಕೆ ಹಾಕಿ ಒಂದ್ 4-6 ವರ್ಷ ಬರಲಿ, ಬೇಕಾದ್ರೆ ಅವತ್ತೇ ಬಡೀಲಿ, ಚೆನ್ನಾಗಿ ಒಣಗಿಸ್ಬೇಕು ಭತ್ತನ. ಒಣಗಿಸ್ಬಿಟ್ಟು ಚೀಲ ಕಟ್ಟಿ ಹಾಕ್ಬೇಕು, ಕಣಜ ಪಣಜಿಗೆ ಹಾಕೋದಾಗ್ಲಿ ಮತ್ತೆ ಗುಡ್ಡೆಗೆ ಹಾಕೋದಾಗ್ಲಿ ಇಂಥದ್ದೆಲ್ಲ ಮಾಡಬಾರ್ದು, ಅದು ಬೆಸ್ಟ್ ಐಡಿಯಾ. ಈಗ ಬಡದಾದ್ಮೇಲೆ ಎಷ್ಟು ದಿವಸಕ್ಕೆ ಬಂದು ತಗೊಂಡು ಹೋಗ್ತಾರೆ ಅಥವಾ ನೀವೇ ತಗೊಂಡು ಹೋಗ್ಬೇಕಾ ಹೆಂಗೆ? ಅವರು ತಗೊಳಕ್ ಬರಲ್ಲ, ನಮಗೆ ಖಾಲಿ ಚೀಲ ಕೊಡ್ತಾರೆ. ಗದ್ದೆ ಕುಯಿಸ್ತಾ ಇದೀವಿ ಅಂದಾಗಲೇ ಖಾಲಿ ಚೀಲ ಹೋಗಿ ಕೇಳಿದ್ರೆ ಕೊಡ್ತಾರೆ. ನಾವೆಲ್ಲ ಆರ್ವೇಷಿ ಮಾಡ್ಕೊಂಡು ಕ್ಲೀನ್ ಆಗಿ ಆರಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಅವ್ರಿಗೊಂದ್ಸರಿ ಬಿತ್ತನೆ ತೋರಿಸ್ಬರ್ಬೇಕು, ನೋಡಿ ನಮ್ದು ಹಿಂಗಿದೆ, ಅಲ್ಲಿ ಮಿಷಿನ್ಗೆ ಹಾಕ್ತಾರೆ, ಇಷ್ಟು ಡಿಗ್ರಿ ಅಂತ ಬರಬೇಕು, ಅಷ್ಟು ಬಂದಾಗ ನೀವು ತಗೊಬನ್ನಿ ಅಂತ ಹೇಳ್ತಾರೆ. ನಾವು ಅರ್ಜೆಂಟ್ ಬೆಳಗ್ಗೆ ತಗೊಂಡು ಹೋದ್ರೆ ನೀವು ಚೆಕ್ ಮಾಡಿ ನೋಡಿ ಅದು ಬರಲಿಲ್ಲ ಅಂತ ಪಕ್ಕದಲ್ಲಿ ಕಣ ಇದೆ, ಕಣದಲ್ಲಿ ಹಾಕಿ ಒಣಗಿಸ್ಬಿಟ್ಟು ಕೊಡಿ ಅಂತ, ನಲ್ಲಿ ನಮಗೆ ಸಮಸ್ಯೆ, ಖರ್ಚು ಜಾಸ್ತಿ ಬರುತ್ತೆ ಎತ್ತದ ಇರ್ಕೋದು ಅಂತ. ಅದ್ರ ಬದಲು 2 ದಿವಸ ಲೇಟ್ ಆಗಲಿಲ್ಲ, ನಾವು ಒಣಗಿಸ್ಕೊಂಡು ತಗೊಂಡು ಹೋದ್ರೆ ನಮಗೆ ಸಲೀಸಾಗುತ್ತೆ, ತೂಕಕ್ಕೆ ಹಾಕೊಂಡು ನಮಗೆ ಬಿಲ್ ಕೊಟ್ಟು ಕಳಿಸ್ತಾರೆ, ಅದಾದ ನಂತರ ಸ್ವಲ್ಪ ದಿವಸದಲ್ಲಿ ಪೇಮೆಂಟ್ ಆಗ್ತಾರೆ. ಈಗ 2.5 ಎಕರೆಗೆ ಅವರು ಬಿತ್ತನೆ ಬೀಜ ಕೊಡ್ತಾರಲ್ಲ, ಇಷ್ಟೇ ಇಳುವರಿ ಬರಬೇಕು ಅಂತ ಹೇಳಿ ಏನಾದ್ರು ಇರುತ್ತೆ? ಹೌದು, ಕಂಡೀಷನ್ಸ್ ಮಾಡಿರ್ತಾರೆ. ಒಂದೊಂದ್ಸರಿ KRCT ಜಾಸ್ತಿ ಇದ್ದಾಗ ಅವ್ರಿಗೆ ಯಾವ ಕಂಡೀಷನ್ ಹಾಕಲ್ಲ, ಯಾವಾಗ ಈ ಇಳುವರಿ ಜಾಸ್ತಿ ಬರುತ್ತೆ ಅಂತ ಅಂದಾಗ ನೀವು 1 ಎಕರೆಗೆ ಇಷ್ಟು ಕ್ವಿಂಟಲ್ ಕೊಡಬೇಕು ಅಂತ ಕಂಡೀಷನ್ಸ್ ಆಗ್ತದೆ. ಯಾಕೆಂದ್ರೆ ಅವರಿಗೆ ಹೊರಗಡೆ ಹೋಗೋದು ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆದಾಗ 1 ಎಕರೆಗೆ ಇಷ್ಟೇ ಕ್ವಿಂಟಲ್ ನಿಗದಿ ಮಾಡ್ತಾರೆ. ಅದಿಲ್ಲ, KRCT ಅವ್ರಿಗೆ ಏನಿತ್ತು ಅಂದಾಗ ನಾವ್ ಎಷ್ಟು ತಗೊಂಡ್ರೆ ಲೆಕ್ಕ ಕೇಳಲ್ಲ, ಅವ್ರು ಹಾಕಿರ್ತಾರೆ. ಏನು ಬೆಲೆ ಕೊಡ್ತಾರೆ ಸರ್? ಅವಾಗೆಲ್ಲ 2,500 ಈ ತರ ಎಲ್ಲ ರೇಟ್ ಇದೆ, ಒಂದೊಂದು ಭತ್ತಕ್ಕೆ ಒಂದೊಂದು ರೇಟ್ ಇದೆ. ಏನು ಕ್ವಿಂಟಾಲ್ಗ? ಕ್ವಿಂಟಾಲಿಗೆ. ಆಮೇಲೆ ವರ್ಷಕ್ಕೊಂದೊಂದು ರೇಟ್ ಇರುತ್ತೆ, ಅವ್ರದ್ದೊಂದು ಕಮಿಟಿ ಇದೆ. ಆಮೇಲೆ ನಿಗಮ ಅವ್ರದ್ದು, ಆ ನಿಗಮದಲ್ಲಿ ತೀರ್ಮಾನ ಆಗ್ಬೇಕು ಕ್ವಿಂಟಾಲ್ಗೆ ಇಷ್ಟು ಕೊಡಿ ಅಂತೇಳಿ. ಆ ತೀರ್ಮಾನ ಆದ್ರೆ ಆ ರೇಟ್ ಚೌಕಾಸಿ ಮಾಡ್ದಂಗೆ ಕೊಡ್ತಾರೆ. ನಿಮಗೆ 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಅದು ಸರ್? 1 ಎಕರೆಗೆ ಚೆನ್ನಾಗಿ ಬೆಳೆಯಂತ ರೈತರಾದ್ರೆ 40 ಚೀಲ ಬೆಳಿಬಹುದು, 30 ಕ್ವಿಂಟಲ್ನವರಿಗೆ ಇಳುವರಿ ಬೆಳೆಯುವುದು. 30 ಕ್ವಿಂಟಲ್ ಬೆಳೆದ್ರೆ ಒಳ್ಳೆ ಇಳುವರಿ, ಅದು ಕಮ್ಮಿ ಇಳುವರಿ ಅಲ್ಲ. ನಾರ್ಮಲ್ ಇಳುವರಿ ಅಂದ್ರೆ 20-25 30 ಬೆಳೆಯರು ಒಳ್ಳೆ ರೈತರು ಅಂತ ಲೆಕ್ಕ. ಆ 30 ಕ್ವಿಂಟಲ್ ಬೆಳೆದವರಿಗೆ ಪ್ರಾಫಿಟ್, ಯಾಕೆಂದ್ರೆ ಖರ್ಚು ಅಷ್ಟೇ ಬಂದಿರುತ್ತೆ. 20 ಕ್ವಿಂಟಲ್ ಬೆಳೆದ್ರು ಅಷ್ಟೇ ಖರ್ಚು, 30 ಕ್ವಿಂಟಲ್ ಬೆಳೆದವರಿಗೂ ಅಷ್ಟೇ ಖರ್ಚು. ಆವಾಗ 10 ಕ್ವಿಂಟಲ್ ಜಾಸ್ತಿ ಬಂತು ಅಂದ್ರೆ ಆ ಮನುಷ್ಯನ ಬೆನಿಫಿಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಹಂಗೆ ನಿಮಗೆ ಎಷ್ಟು ಇಳುವರಿ ಬರ್ತಾ ಇದೆ? ನಮಗೆ ಬರುತ್ತೆ ಸರ್, ನಮ್ಮ ಕಡೆ ಎಲ್ಲ 25-30 ಕ್ವಿಂಟಲ್ ಸರಾಸರಿ ಬರುತ್ತೆ. ತುಂಗ ಈ ಕೆಲವೆಲ್ಲ ಬೇರೆ ತಳಿ ಅಷ್ಟು ಬರಲ್ಲ, 1-5 ಕ್ವಿಂಟಲ್ ಕಮ್ಮಿ ಬರುತ್ತೆ. ಅದಕ್ಕೆ ಸ್ವಲ್ಪ ರೇಟ್ನು ಕೊಡ್ತಾರೆ. ನೀವು ಬೆಳೆದಿದ್ದು ಅಷ್ಟನ್ನು ಅವ್ರಿಗೆ ಕೊಡಬೇಕು ಅಥವಾ ನೀವು ಇಟ್ಕೋಬಹುದು? ಅಗ್ರಿಮೆಂಟ್ ಆಗಿರುತ್ತಲ್ಲ, ಅಷ್ಟನ್ನ ತಗೊಂಡವ್ರು ತಗತ್ತಾರೆ. 1-5 ಚೀಲ 10 ಚೀಲ ನಮ್ಮ ಮನೆ ಬಳಕೆಗೆ ಬೇಕು ಅಂತ ಇಟ್ಕೊಂಡ್ರೆ ಅವ್ರೇನು ಅಬ್ಜೆಕ್ಷನ್ ಹಾಕಲ್ಲ. ನಮ್ಮ ಭೂಮಿಲಿ ಬೆಳೆದೇ ಎಷ್ಟು ಅಂತ ಹೇಳ್ಬಹುದು. ಒಟ್ಟಿನಲ್ಲಿ ಕೊಡಬೇಕು, ಕೊಡದೆ ನೆಕ್ಸ್ಟ್ ಇಯರ್ಗೆ ಅವ್ರು ನಮ್ಮಿಂದ ಅವ್ರು ಏನು ಅಕ್ಸೆಪ್ಟ್ ಮಾಡಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ತರ ಬಿತ್ತನೆ ಬೀಜಕ್ಕೆ ಭತ್ತ ಬೆಳೆದು ಕೊಡಬಹುದು ಅನ್ನೋದು? ಅವ್ರು ಪ್ರಚಾರ ಮಾಡಿದ್ರು ಈ ತರ ನಾವು ಬಿತ್ತನೆ ಬೀಜಕ್ಕೆ ನಮ್ಮಲ್ಲಿ ಸೀಡ್ಸ್ ಕೊಡ್ತೀವಿ, ತಗೊಂಡ್ ಬೆಳೆದು ಕೊಟ್ರೆ ನಾವು ನಿಮ್ಗೆ ಒಳ್ಳೆ ದರ ಕೊಡ್ತೀವಿ ಅಂತ ಹೇಳಿ ಮೊದಲೇ ಕರಪತ್ರ ಹಂಚಿ ನಮ್ಗಳಿಗೆಲ್ಲ ಪ್ರಚಾರ ಮಾಡೋದ್ರು. ಇದಿವತ್ತಿಂದಲ್ಲ, ಅಪಾರ ವರ್ಷದಿಂದ ನಾವು ಮಾಡ್ತಾ ಇದೀವಿ ಅದನ್ನ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸರ್? ಒಂದು ಹೆಚ್ಚಿಗೆ ನಾನು ಕಾಣಂಗೆ 25 ವರ್ಷದಿಂದ ಮಾಡ್ತಾ ಇದೀವಿ. ಈಗಲೂ ಬಿತ್ತನೆ ಬೀಜಕ್ಕೆ ಕೊಡ್ತಾ ಇದ್ದೀವಿ? ಹೌದು, ಈಗಲೂ ಕೊಡ್ತೇವೆ. ಇದರಿಂದ ಒಂದಷ್ಟು ಅನುಕೂಲವೇ ಅಲ್ವಾ ನಿಮಗೆ? ಒಳ್ಳೆ ದರ. ಈಗ ನಾವು ಲೋಕಲ್ ಅಲ್ಲಿ 2,000 ರೂಪಾಯಿ ರೇಟ್ ಇದ್ರೆ ಅಲ್ಲಿ 3,000 ಸಿಗುತ್ತಲ್ಲ. ಈಗ 3,000 ಸಿಕ್ಕಿರೋ 200-300 ರೂಪಾಯಿ ನಮಗೆ ಖರ್ಚು ಹೋಗ್ಲಿ, ಯಾಕೆಂದ್ರೆ ಫ್ಯಾನ್ ಹೊಡೆದಾಗ ಸ್ವಲ್ಪ ಹೊಟ್ಟು ಹೋಗುತ್ತೆ, ಮತ್ತೆ ನಾವು ಹೇರ್ಕೊಂಡೋಗ ಖರ್ಚು ಬರುತ್ತೆ. ಹೋಗಲಿ ಒಂದು 300 ರೂಪಾಯಿ ಹೋಗ್ಲಿ, 700 ರೂಪಾಯಿ ಉಳಿತಲ್ಲ, ಯಾರು ಕೊಡ್ತಾರೆ? ಕ್ವಿಂಟಾಲ್ಗೆ 20,000 ರೂಪಾಯಿ ಒಂದು ಎಕರೆ ಜಾಸ್ತಿ ಬಂತಲ್ಲ ಪ್ರಾಫಿಟ್ಟು, ನಾವು ಆ ನಿಟ್ಟಿನಲ್ಲಿ ನೋಡ್ತಾ ಇರ್ತೀವಿ. ಅದರಿಂದ ಒಟ್ಟಿಗೆ ನಿಮ್ಗೆ ಅನುಕೂಲ ಆಗಿದೆ? ಅನುಕೂಲ ಆಗುತ್ತೆ. ದನಕರುಗಳು ಎಷ್ಟಿದಾವೆ ಸರ್? ದನಕರುಗಳಿಗೆ ನಮ್ಮಲ್ಲಿ ನಾವು ಸಾಕಕ್ಕಾಗ್ತಲ್ಲ, ನಾವೆಲ್ಲ ಮಕ್ಕಳು ಹೊಸಕ್ಕೆ ಅಂತ ಹೊರಗಡೆ ಹೋಗಿ ನಾವು ಹಿಂದೆ ದನಕರು ಸಾಕಿ ಪ್ರಶಸ್ತಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಮಿಶ್ರ ತಳಿ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಎತ್ತು ಇರ್ಬೋದು, ಹೋರಿಗಳನ್ನು ತುಂಬಾ ಚೆನ್ನಾಗಿ ಸಾಕಿವ. ಕರು ಸಾಕಿದ್ಕೂ ಸಹ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆದರೆ ಇವಾಗ ನಾನು ಒಬ್ಬನೇ ಊರಲ್ಲಿರೋದು, ಮಕ್ಕಳೆಲ್ಲ ಮೈಸೂರು ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ನಾನು ಹಾಸನಲ್ಲಿ ಇದ್ಕೊಂಡು ನಾನು ಡೈಲಿ ಊರಿಗೆ ಬರ್ತೀನಿ. ಇಲ್ಲೇ 2-3 ವರ್ಷ ಇರ್ತೀನಿ. ಒಂದೊಂದ್ಸಲ ಮನೆ ಕಡೆ ನೋಡ್ಬೇಕು, ನಮ್ಮ ತಂದೆ ತಾಯಿ ಕಟ್ಟಿ ಮಾಡಿದ ಮನೆ, ಆ ಮನೆ ದೀಪ ಓರಿಸ್ಬೇಕು, ಆ ಮನೇಲಿ ಇರಬೇಕು ಅನ್ನೋ ನನಗೆ ಆಸೆ. ಹಂಗಾಗಿ ಇಲ್ಲೇ ಇರ್ತೀನಿ, ಜಮೀನ್ ಕಡೆ ನೋಡ್ಕೊಂಡು ಮಾಡ್ಕೊಂಡು ಓಡಾಡ್ತಾ ಇರ್ತೀನಿ. ಈಗ ದನ ಸಾಕ ಐಡಿಯಾ ಈಗ ಬರ್ತಾ ಇದೆ ನನಗೆ, ಈಗ ನಿಲ್ಸಿದ್ದೆ ಸ್ವಲ್ಪ ದಿವಸದಿಂದ. ಪ್ರತಿ ವರ್ಷ 30-35 ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೊತಾ ಇದ್ದೀನಿ. ಅದು ನನಗೆ ಯಾಕೆ ಸರಿ ಕಾಣ್ತಾ ಇಲ್ಲ? ಇವಾಗ ಎಲ್ಲರೂ ಒಂದು ಫ್ಯಾಮಿಲಿ ಕರ್ಕೊಂಡ್ಬಂದು ಇಟ್ಕೊಂಡು ನಾವು ಹಸುಗಳು ಸಾಕ್ಬೇಕು ಅನ್ನೋ ಒಂದು ಆಸೆ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಆಸೆ ಪಡ್ತಾ ಇದ್ದೀನಿ. ಈ ಅಡಕೆ ಏನು ಬೆಳೆದಿದ್ದೀರಾ, ಅದನ್ನು ಕೂಡ ಬಾರಿ ಅಚ್ಚುಕಟ್ಟಾಗಿ ಮಾಡಿದಿರಿ. ಕಳೆ ಜಾಸ್ತಿ ತೆಗಿಯೋದಿಲ್ಲ, ಉಳುಮೆ ಇಲ್ಲ, ಮತ್ತೆ ನೀರಾವರಿ ಸೌಲಭ್ಯ ಮಾಡ್ಕೊಂಡಿದ್ದೀರ. ಏನೇನು ಕೆಲಸ ಮಾಡ್ತಾರೆ ಮತ್ತೆ ಹೇಗೆ ಬೆಳೀತಾ ಇದ್ರ ಅಡಕೆನ, ಅದ್ರ ಬಗ್ಗೆ ಹೇಳಿ ಸರ್. ಅಡಿಕೆ ನಾಟಿ ಮಾಡಿದ್ಮೇಲೆ ನಾವು 2 ವರ್ಷದ ದಿವಸ ನಾವು ಬಾಳೆ ಹಾಕ್ತೇವೆ ಅದ್ರ ಮಧ್ಯಕ್ಕೆ, ಯಾಕೆಂದ್ರೆ ಬಾಳೆ ಇದ್ರೆ ನೆರಳೊಳಗೆ 2 ವರ್ಷ ಬೇಗ ಎದ್ದು ಬಿಡುತ್ತೆ ಗಿಡ. ಯಾರೇ ಅಡಿಕೆ ಹಾಕಿದ್ರು ಪಕ್ಕದಲ್ಲಿ ಬಾಳೆ ಇದ್ರೆ ಅಡಿಕೆ ತಂಪಾಗಿರುತ್ತೆ, 2 ವರ್ಷಕ್ಕೆ ಬೆಳ್ಕೊಂಡ್ಬಿಡುತ್ತೆ. 2 ವರ್ಷ ಆದ್ಮೇಲೆ ತೆಗಿಬೇಕು. ತೆಗೆದು ಹೋದ್ರೆ ಅಡಿಕೆ ಗೆಡ್ಡೆ ತಪ್ಪಾಗಲ್ಲ, ಮೋಪೆ ಬರಲ್ಲ. 2 ವರ್ಷಕ್ಕೆ ತಗಿಸ್ತೇನೆ ನಾನು. ಉತ್ತಮವಾದ ಬೆಳೆ ಬಂತು, ತಗ್ಸಾದ್ಮೇಲೆ ಒಳಗಡೆ ಬೇರೆ ಬೇರೆ ಬೆಳೆ ಮಾಡ್ಕೋಬಹುದು. ಏನು ಜೋಳ ಬೆಳಿಬಹುದು, ರಾಗಿ ಬೆಳಿಬಹುದು, ಬೇರೆ ನೀವು ಯಾವ ಬೆಳೆ ಬೇಕಾದ್ರೂ ಬೆಳಿಬಹುದು. ಅಲ್ಸಂದೆ ತರಕಾರಿ ಗಿಡ ಅಥವಾ ಅಪ್ಷಣ್ ಬೆರೆಸ್ಕೋಬಹುದು, ಕೊನೆ ತೀರಾ ಗೊಬ್ಬರ ಆಗಲಿ ಅಂತೇಳಿ ಅದು ಮಾಡಿದ್ವಿ. ಕರೆಕ್ಟ್ ಆಗಿ ನಮಗೆ 6 ವರ್ಷದಿಂದ 7 ವರ್ಷಕ್ಕೆ ಫಸಲು ಬಂತು. 6 ವರ್ಷಕ್ಕೆ ಸ್ವಲ್ಪ ಬಂತು, 7 ವರ್ಷಕ್ಕೆ ಕೈ ಬಂತು, 8ಕ್ಕೆ ಸರಿಯ ಒಂದು ಸ್ವಲ್ಪ ಕಮ್ಮಿ ಬಂದಿದೆ. ಸರಿ 100 ಚೀಲ ಆಗಿದೆ, ನೆಕ್ಸ್ಟ್ ಇನ್ನು ಜಾಸ್ತಿ ಆಗುತ್ತೆ. ಇನ್ನೊಂದು 10 ವರ್ಷ ಬೇಕು, ಎಲ್ಲವೂ ಸಲಿ ಸರ್ ಫಸಲು ಬಂತು ಕೈ ಹಿಡಿಬೇಕು ಅಂದ್ರೆ 10 ವರ್ಷ ಬೇಕು. ಒಂದು 2 ವರ್ಷದಲ್ಲಿ ಉತ್ತಮವಾದ ಬೆಳೆ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀವಿ ಸರ್. ನೀರಾವರಿ ಸೌಲಭ್ಯ ಹೆಂಗ್ ಮಾಡ್ಕೊಂಡಿದ್ರಿ? ನೀರಾವರಿ ಸರ್ ಬೋರ್ ಹಾಕ್ಸಿದೀನಿ, ಬೋರಿಂದ ಎಲ್ಲ ಕಡೆ ಕಲೆಕ್ಷನ್ ಕೊಡ್ಸಿದ್ದೀನಿ. ನಾವು ಬೋರಲ್ಲಿ ತಿರುಗಿಸ್ಬಿಟ್ಟು ನಮ್ಮ ಇಡೀ ಜಮೀನಿಗೆ ಎಲ್ಲ ಕಡೆ ಹೋಗ್ಬೇಕು. ವಾಲ್ ತಿರುಗಿಸಿ ಮೈಕ್ರೋಜೆಟ್ ಮಾಡಿಸಿದ್ದೀನಿ, ಅದ್ರ ಪಾಡಿಗೆ ಅದು ಜೆಟ್ ಹೊಡ್ಕತ್ತಾ ಇರುತ್ತೆ. ನಮಗೆ ವಾಲ್ ತಿರುಗಿಸಿ ಸಾಕು, ಈ ಬ್ಯಾಕ್ ಬೇಡ, ಇನ್ನೊಂದು ಬ್ಯಾಕ್ ಅಂದ್ರೆ ವಾಲ್ ತಿರುಗಿಸಿದ್ರೆ ನಾವೇನು ಪೈಪ್ ಎತ್ತಿಲಿಕ್ಕೆ ಮಾಡಂಗಿಲ್ಲ, ಈಗ ಎಲ್ಲ ಕಡೆಗೆ ಮಾಡಿಸಿದ್ದೀನಿ. ಮೈಕ್ರೋಜೆಟ್ ಹಾಕಿರ್ತದೆ. ನಾವು ಹಾಯ್ ನೀರು ಬಿಟ್ರೆ ಏನಾಗುತ್ತೆ ಅಂದ್ರೆ ಭೂಮಿ ಫಲವತ್ತೆಲ್ಲ ಸಾಯ್ತೆ ಅನ್ನೋ ನನ್ನ ಅಭಿಪ್ರಾಯ. ನಾವು ಮೈಕ್ರೋಜೆಟ್ ಅಲ್ಲಿ ಅಲ್ಲೇ ಹಿಂಗದ್ರಿಂದ ಭೂಮಿ ಫಲವತ್ತತೆ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ಮಾಡಿದ್ವಿ ಸರ್. ನಿಮ್ಮ ತೋಟ ಮತ್ತೆ ಗದ್ದೆಯ ಸುತ್ತಲೂ ರಿವಿಟ್ಮೆಂಟ್ ಬಾರಿ ಚೆನ್ನಾಗಿ ಮಾಡ್ಕೊಂಡಿದ್ರಿ, ಏನ್ ಅನುಕೂಲ ಅದರಿಂದ? ಆ ಭೂಮಿ ಗೆರೆ ಇರುತ್ತಲ್ಲ, ಜರ್ಕಲ್ಲ ಅದು. ನಾವು ನಾಲೆ ಏರಿ ಆಗಿರೋದ್ರಿಂದ ನೀರು ನುಗ್ಗಿ ಭೂಮಿ ಕೊರೆಯುತ್ತೆ, ಕೊರೆಯಲ್ಲ. ಈಗ ನಾವು ರಿವಿಟ್ಮೆಂಟ್ ಮಾಡಿರೋದು ಅದ್ರ ಜೊತೆ ಹುಲ್ಲು ಇಟ್ಬಿಟ್ರೆ ಆ ಹುಲ್ಲು ನೀವು ಗಾರೆ ಹಾಕಿದ್ಕಿಂತ ಗಟ್ಟಿ ಇರುತ್ತೆ, ಅದು ಯಾವತ್ತಿಗೂ ಏನೂ ಆಗಲ್ಲ. ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ಅದು ಮಾಡಿದ್ದೀನಿ. ಭಾರಿ ಖರ್ಚಾಗುತ್ತೆ ಅದಕ್ಕೆ? ಹೌದು ಸರ್, ಖರ್ಚು ಬರುತ್ತೆ. ರಿವಿಟ್ಮೆಂಟ್ ಇವತ್ತು ಕಟ್ಟೋರಿಗೆಲ್ಲ ಕಾಸ್ಟ್ಲಿ ಇದೆ. ಒಂದ್ಸಲಿ ಖರ್ಚು ಮಾಡಿದ್ರೆ ಸಾಕು, ಅದು ಶಾಶ್ವತವಾಗಿರುತ್ತೆ ಅನ್ನೋ ನನ್ನ ಭಾವನೆ. ಅದರಿಂದ ಅನುಕೂಲವೇ ಜಾಸ್ತಿ, ಅನುಕೂಲ ಆಗುತ್ತೆ. ತಂದೆಯವರು ಒಂದ್ ಮಾತು ಹೇಳಿದ್ರು, ಮಕ್ಕಳನ್ನ ಏನೇನ್ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರಿ ಆಗ್ಲಿ, ಈಗ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಹೇಳಿ ಸರ್? ಮಕ್ಕಳು, ದೊಡ್ಡ ಮಗ ಅವನು MBBS ಮಾಡಿ MS ಆಗಿ ಸೂಪರ್ ಸ್ಪೆಷಲಿಸ್ಟ್ ಮಾಡ್ಕೊಂಡಿದ್ದಾನೆ, ಯೂರಾಲಜಿ ಸರ್ಜನ್ ಅಂದ್ರೆ ಆಂಡ್ರಾಲಜಿ ಎರಡು ಮಾಡ್ಕೊಂಡು ಈಗ ಅದು ಸಾಲದು ಅಂತ ಬೆಂಗಳೂರಲ್ಲಿ ರೊಬಾಟಿಕ್ ಸರ್ಜರಿ ಅದನ್ನ ಮಾಡ್ಬೇಕು ಅಂತ ಹೇಳಿ ಮತ್ತೆ ವ್ಯಾಸಂಗನ ಮಾಡ್ಕೊಂಡಲ್ಲಿ ಓದ್ತಾ ಇದ್ದಾರೆ. ದೊಡ್ಡವರು ಎರಡನೇವ್ರು ಇನ್ಫೋಸಿಸ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಅವ್ರು ಹೊರದೇಶಕ್ಕೆಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ರು, ಅಲ್ಲಿ ಸುಮಾರು 3-4 ಕಂಟ್ರಿಲೆಲ್ಲ ಕೆಲಸ ಮಾಡಿ ಬಂದ್ರು. ಇವಾಗ ಮೈಸೂರು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಮಗಳು ಕೂಡ ಇದ್ರಲ್ವಾ? ಮಗಳು MA ಗ್ರಾಜುಯೇಷನ್ ಆಗಿತ್ತು. ಅವ್ರನ್ನ ತಿಪ್ಟೂರಿಗೆ ಕೊಟ್ಟಿದೀವಿ. ಅವ್ರೆಲ್ಲ ಗಂಡಸಿ ಹತ್ರ ಹೇಳಿರೋ ತಿಪ್ಟೂರ್ಲಿದ್ದಾರೆ, ನಾವು ನೌಕರಿ ಕಳ್ಸಲ್ಲ ಅಂತ ಹೇಳಿ ಕಂಡೀಷನ್ಸ್ ಮೇಲೆ ಮಾಡ್ಕೊಂಡ್ರು. ನಾವು ಆ ಮನೆಗೆ ಕೊಟ್ಟರೆ ಮಗಳು ಚೆನ್ನಾಗಿರ್ತಾಳೆ, ಇವ್ರಿಗೆ ನೌಕರಿ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು, ಹಾಗೆ ಮದುವೆ ಮಾಡಿಕೊಟ್ಟಿದ್ವಿ. ನೌಕರಿಗಿಂತೂ ಚೆನ್ನಾಗಿ ಇಟ್ಕೊಂಡ್ರೆ ಮಕ್ಕಳು ಕೂಡ ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿದ್ದಾರೆ. ಮಕ್ಕಳಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆಯಾ ಸರ್? ಆಸಕ್ತಿ ಇದ್ರು ಅವ್ರಿಗೆ ಸಮಯ ಇಲ್ಲ. ಈಗ ದೊಡ್ಡ ಮಗ ದೊಡ್ಡ ಸೊಸೆ ಇಬ್ರು ಡಾಕ್ಟ್ರು, ಎರಡನೇ ಮಗ ಎರಡನೇ ಸೊಸೆ ಇಬ್ರು ಇಂಜಿನಿಯರು. ಅವ್ರು ಎಲ್ಲಿ ಬಂದು ಹೋಗಕ್ಕೆ ಆಸೆ ಇದೆ ಸರ್? ಅವ್ರು ಸಿಗೋದು ಒಂದು ಭಾನುವಾರ ಸಿಗುತ್ತೆ, ಆ ಮಧ್ಯದಲ್ಲಿ ಯಾವ ಫಂಕ್ಷನ್ ಅವು ಇವು ಅಂತ ಅವ್ನು ನಿಭಾಯಿಸೋದೇ ಕಷ್ಟ. ಇಬ್ರು ಸೊಸರು ನೌಕರಿ ಇರೋದ್ರಿಂದ ಮನೆ ಕೆಲಸಗಳಿರ್ತದೆ, ಏನೋ ಫಂಕ್ಷನ್ ಅಂತದಿಂಥದ್ದು ಬಂದಾಗ ಬಂದು ಹೋಗ್ತಾರೆ. ನಮ್ಮ ಕೈಲಾಗೋರಿಗೆ ನಾನು ಶಕ್ತಿ ಮೀರಿ ಮಾಡೋಣ ಅಸಲು ಮಾಡ್ತಾ ಇದ್ದೀನಿ, ಅದು ಮೀರಿದ ಮೇಲೆ ಅವ್ರ ಇಚ್ಛೆ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ನನಗಂತೂ ಕೃಷಿ ತೃಪ್ತಿ ಇದೆ ಸರ್. ನಾನು ಓದೋದು ಬಿಟ್ಟು ಕೃಷಿಗೆ ಬಂದಾಗಿಂದ ನನಗೆ ಸ್ವತಂತ್ರ ಜೀವನ. ಇವಾಗ ಸರ್ಕಾರಿ ನೌಕರ ಆದ್ರೆ ಇಷ್ಟೇ ಟೈಮ್ಗೆ ಹೇಳ್ಬೇಕು, ಇಷ್ಟೇ ಟೈಮ್ಗೆ ಹೋಗ್ಬೇಕು, ಇಷ್ಟೇ ಟೈಮ್ಗೆ ನಾನು ಅಟೆಂಡೆನ್ಸ್ ಹಾಕ್ಬೇಕು. ಏನೇ ಒಂದು ಸಮಯ ಸಂದರ್ಭ ಅಂದ್ರೂ ಹಿರಿಯ ಅಧಿಕಾರಿಗಳಿಂದ ನಾವು ಒಂದು ರಜೆ ತಗೊಂಬರ್ಬೇಕು, ಮತ್ತೆ ಕೆಲವು ಕಂಡೀಷನ್ಸ್ಗಳ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ. ಇದು ಹಂಗಲ್ಲ, ರೈತ ಅಂದ್ರೆ ಅವನು ರಾಜ. ಕೃಷಿಯನ್ನು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದ್ರೆ, ಅದರಲ್ಲೂ ಜೊತೆಗೆ ಈಗ ಹೈನುಗಾರಿಕೆ ಬಂದ ಮೇಲಂತೂ ಕರೆಕ್ಟಾಗಿ ಕೆಲಸ ಮಾಡ್ಕೊ ಹೋಗೋಂಥವ್ರಿಗೆ ತುಂಬಾ ಸೂಕ್ತವಾದ ಸಮಯ ಇದು. 4-3 ಶಕ್ತಾನುಸಾರ ಹಸು ಸಾಕಿದ್ರೆ ಪ್ರತಿ ದಿವಸ ಸಂಪಾದನೆ ಇರುತ್ತೆ, ಪ್ರತಿ ವಾರಕ್ಕೊಂದ್ಸರಿ ದುಡ್ಡು ಬರೋಂಥದ್ದು ಯಾವ್ದ್ರಲ್ಲಿ ಬರುತ್ತೆ? ಹೈನುಗಾರಿಕೆ ಬಿಟ್ಟರೆ ಯಾವ್ದ್ರಲ್ಲೂ ಬರಲ್ಲ. ಅದನ್ನ ನೀವು ಮನೆ ಬಳಕೆಗೆ ಬೆಳೆಸಿ, ನೀವು ಅದ್ರಲ್ಲಿ ಗೊಬ್ಬರ ಸಿಗುತ್ತೆ, ಗೊಬ್ಬರ ಗೋಡು ಹಾಕೋದು ಬೀಜ ಬಿತ್ತನೆಗೋಸ್ಕರ, ಅದ್ರಲ್ಲಿ ದುಡ್ಡು ಸಿಗುತ್ತೆ, ನಿಮ್ಮ ಮನೆ ಖರ್ಚಿಗೂ ಸಿಗುತ್ತೆ. ಅದ್ರಲ್ಲಿ ಭೂಮಿಗೆ ನೀವು ಬಿತ್ತನೆ ಮಾಡಿ, ಆ ಭೂಮಿಲಿ ಬಂದ ಪ್ರಾಫಿಟ್ ನಿಮ್ಮ ಒಂದು ಮುಂದಿನ ಅಭಿವೃದ್ಧಿಗೋಸ್ಕರ ಅದನ್ನ ಸೇವಾಗಿಟ್ಕೊಳ್ಳಿ. ಈ ದುಡ್ಡಿನಲ್ಲಿ ನಿಮ್ಮ ಮನೆ ಸಮಸ್ಯೆಗಳ ಖರ್ಚು ವೆಚ್ಚಗಳು ನಿಭಾಯಿಸ್ಕೊಳ್ಳಿ ಅಂತ ನಾನು ನಮ್ಮ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ಒಂದು ಸಲಹೆ ಸೂಚನೆಗಳು ನಮ್ಮ ಇತರ ಕೃಷಿಕರಿಗೂ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಹೇಗೆ ಸಂಪರ್ಕ ಮಾಡುವಂಥದ್ದು? ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಕೊಡಬಹುದು. 9882-08-93. ಇನ್ನೊಂದ್ಸರಿ ಹೇಳಿ. 9882-03-08-93. ಈ ಒಂದು ನಂಬರ್ಗೆ ನಿಮಗೆ ಫೋನ್ ಮಾಡಬಹುದಲ್ವಾ? ಯಾವ ಟೈಮಿಗೆ ಮಾಡಬಹುದು? ಎನಿ ಟೈಮ್. ನಾನು ಯಾವ್ದೇ ಫೋನ್ ಬಂದ್ರು, ನಾನು ಬಿಜಿಲ್ ಇದ್ರು, ನನಗೆ ಯಾವ್ದೇ ಮಿಸ್ ಕಾಲ್ ಬಂದ್ರು, ನನ್ನ ರಿಟರ್ನ್ ಮಾಡಿ ಅಭ್ಯಾಸ ಇಟ್ಕೊಂಡಿದ್ದೀನಿ, ಅದನ್ನ ಮುಂದುವರಿಸ್ತೀನಿ ಸರ್. ಒಳ್ಳೇದು. ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಮತ್ತೆ ಭತ್ತದ ಒಂದು ಬಿತ್ತನೆ ಬೀಜದ ಉತ್ಪಾದನೆಯನ್ನ ಹೇಗೆ ಮಾಡ್ತಾ ಇದ್ರು ಇಂತಹ ವಿಚಾರಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಕೃಷಿಯಲ್ಲಿ ಒಳ್ಳೆ ಸುಖ ಇದೆ, ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರಿ. ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಭತ್ತದ ಬಿತ್ತನೆ ಬೀಜದ ಉತ್ಪಾದನೆ ಹಾಗೂ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಬನವಾಸೆ ಗ್ರಾಮದ ಪ್ರಗತಿಪರ ಕೃಷಿಕ ಬಿಡಿ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೃಷಿರಂಗ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಪಿಬಿ ಶ್ರೀನಿವಾಸ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು. ವಿಜಯ ನಾರಸಿಂಹ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ಜಿಕೆ ವೆಂಕಟೇಶ್. ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು,